أعوذ بالله من الشيطان الرجيم بسم الله الرحمن الرحيم رب اشرح لي صدري ويسر لي أمري واحلل عقدة من لساني يفقهوا قولي الحمد لله والصلاة والسلام على سيدنا محمد وعلى آله وصحبه تسليما كثيرا السلام عليكم ورحمة الله وبركاته لبتهن مفتك إسلامي توليمه هذه أرغم منك يوم مفرني كوريك مسكول فوتي মিফাইল লিওয়া হওয়ানি ইবনে আন-নাহাস মিফাইল লিয়ে ফাওয়ানি হিজরি গতন নুওয়ান গরনুগে তেরেগা এই মিলাদি গতন সাদ ওয়ান গরনুগ এহেন কামু মিফাতা কি মুসকুলি ফতে আদি মিফাতি কো উমরু হাসতে কা হারাবুর গিনাওয়ান মিফাতু কো মাউলুক কি জিহাদ মিহার আলগন মং সুয়াল কি মি মাউলুক আলগন মে মি ওয়াহ গদকানি কিবেগন তো সব কি মি ফিগহু ইলমুগে মুহিম এব্বা আলগন মে এবস ফিগহু ফতে হুলবা ফিনাম কিতাবুল জিহাদ এফতে কা উন্নান ehen gamu mi figuhu ge ebba ehenas mi zamanu ge kantatan huri gotun mikam wani tafaatu visnun huri holun nufila adi yagin nuwa kamege gotuga mikamage kitam me muhimu kame kamuga wies miharu gina bayge visnumuga jihadaki saaf nuwa masalege gotuga wefawa kame ehen gamu algonme me foi kiya sawbaki fahu zamanu ge mi maulu ge fote kiyumu ge badaluga mi maulu ge ihu ge fote kiya masala saaf kurumattaka ei ihu ge muslimun ge kantatta ফাহুগে মুসলিমুং কান্তত্তক বরে রঙ্গাল উমুগে বিদে মিফাই ফেশমুগে কুইং আলগন বনেলম বেনু মানি মিফাই কিয়মুগে বেনুমকে ফাহারে গ্যাবেস তালা ফলমুক মি দাও দিনমে নুনে আদি এবেস মিহাকা নুওতা জামাআতকা নুওতা গাওমকা তালা ফলমে নুনে মিফাই কিয়মুগে বেনুমকে খালিস কো মি দায়রাগে ইলমু উগেনু এহেন কামু মি ফেশনি হাসতে কা হারফাওয়া ফতে আদি মিফাই লিউবা হবনি সালফগে ইলমুরি می فویس لیو اف منی ایو گه علم ورنگ مسکول فویتا لیفا وا گوتا می فویس فشیفا منی می مولو گه قران گه آیتوم دین یفو رسول الله صلی الله علیه و سلم گه حدیثوم ادی یفو علم ورنگ بستا بایتن دنو گه هیمنا فاوے می فوین ابن ان نحاز کومنٹ می فوتو گه ابن ان نحاز گه کومنٹ تا مدن نماز هیمنا فاوے می گوتا نحاز گه کومنٹ هیمنا وا فوا نما سبحان الله ادکوا وا کے ور رنگل پوائنٹ بون دیو فاوے আদি দক্কাওয়া ওয়াহকে দলিল তকু সাবিত কো দেফা সাবিত কো দেফাবে দেন বাদালানি লিউন তেরিয়া মি লিউন তেরিয়া বেহে গতুন কুডুক বাদালানা এনাগে নাম কি আহমদ বিন ইব্রাহিম ইবনু মুহাম্মদ আদ-দিমিশকি আদ-দিমিয়াতি দিমিশকা কি সিরিয়া গরাশে আদি দিমিয়াতি কি মিসর গরাশে এহ কামু কুরি গে ইলমরিং এমিহংগে নামুগে ফাহাতান উফর রং হিমানা আদি এহেন রশকা বদলু বেফাওয়া নাম এরশে বেস নামুগে ফাহাতান হিমানা ফাহারগাস এমিহকো আলব বদলুই রশেগা মাডুকো রাব্বাইকান লিবেতো ইন্তিজার গোরাকান নুজিহে বদলুই তান এই এমিহকো হিংহম জিহে তানে কামগা ওয়ানামা এমিহক গে নামুগে ফাহাতান এরশেন হিমানা এহেন কামু ইবনে নাহাস কি আসলুগা সিরিয়া গে দিমিশকান উফম মিহে এহেনাস সিরিয়া গে মিহুন জিহাদু গে মাসিকাতু গে বাবের নুয়াতি এনা মিসরু গে দিমিয়াতান হিজরা কুরি এতানে কি মিহারু গতুন নামা মিসরু গে আলেকজান্দ্রিয়া এহেন কামু ಎತನಕಿ ಎದೋಸರು ರಿಬಾತುಗ ಮಸಕತುಗ ಬಾವರಿ ವಿವೇತನೆ ಸೋಬಕಿ ಏರುಗ ರೋಮನ ಮುಸ್ಲಿಮನ ಹಮದಾ ದೆನಿ ಎರಶುಗ ಅಸ್ಸೇರಿ ಫಶುಂಕಮ ಗವಾತಿ ಇಬ್ನ ಅನ್-ನಹಾಸ್ ಮಿದನ್ನ ವಿಮನ್ ಹಿಜ್ರ ಕುರೆ ಬಮಾಗನು ಬೇಣುಮಕಿ ರೋಮನನ ಕುರಿಮತ್ಲ ರಿಬಾತುಗ ಬಾವರಿವಂ ಎದೋಸರು ಮುಸ್ಲಿಮು ಮುಸ್ಲಿಮುಗ ಬಿಂತೌಗ ಎಕ್ಕನು ಅನೆಕ್ಕನ ದತುರ್ಕೊಂ ಉಳೆ ಮಿಸಾಲಗ ಎಮ್ ಎಲುಮತಿ ಚೈನಾಗ ಬೋರ್ಡರುಂ ಫೆರಿಗೆನ್ ದತುರ್ಕುರಮುಗಸ್ ಹೋರುಸಾನದ್ ದೆವೆ ದೆನ್ ಎತನುಂ ದತುರ್ಕುರಮುಗಸ್ ಕಾಬುಲ್ಲ ದೆವೆ আদি কাবুলিন বাগদাদ দেবে দেম বাগদাদুম ফালেস্তিনু জেরুসালেম দেবে আদি এতনু মক্কায় মদিনা দেবে আদি এতনু ইয়ামান গে সানা দেবে এতনু মিসর গে কায়রো দেবে দেন এতনু তুনিস কি গায়রাওয়ান দেবে আদি এতনু মরক্কো গে ফাস দেবে আদি এতনু ইউরোপ গে স্পেন গে গুরুতুবা দেবে মি হুরিহা দাতুর তকে কুরমাবেস বেনমানি দেচে এই আশহাদু আল্লা ইলাহা ইল্লাল্লাহ ওয়া আশহাদু আন্না মুহাম্মাদার রাসূলুল্লাহ ফাহার গ্যাস পাসপোর্ট নোত আইডি কার্ড বেনমে নোয়ে এগতন কমমে মিহে কবস শাহাদাতু গে দেখালি মা দিবিফা ওয়া নাম মুসলিমুং গ বিন দাও গে এককানুং অনেক কাম ফাসিহ কামাক দতুর করবে চিকাগো গে প্রফেসর গ মুনাফা গতুগা ইহু গে মুসলিম ইলমরিং গে তেরে গিনা মিহুন নাকি মিফাদা দতুর তা কোফা ওয়া মিহুন নে মেগত দতুর কুরুম গে সাওবুং ইলমরিং গে বিষ্ণু ফুলাবে ওয়ার গিনা তাজরিবা এবে ফুলনা লিবিফা ওয়ে الصحابي ودال واغوتوغا ابن النهازكي هيو عمل كورما لوبكورا آدهيك دير ونمكال لوبكورا مشهور وما لوبنوكورا ಅದಿ ಏನಾ ಲಿಫಾವಾ ಇಲ್ಮುಗ ಮಚ್ಚಬ್ ಬೊಡಾ ನುವಾ ಮೀಹಕೆ ಅದಿ ಏನಾ ಫೆನ್ನ ಕೊಮ್ಮೆ ಮೀಹಕುವಸ್ ಬುನಾನಿ ಏನಾಕಿ ಆದಾಯಗೆ ಸಾದಾ ಮೀಹಕೆ ಫಹರಿಗ್ಗಾಸ್ ಏನಾ ಖಾಸವತ್ತರಗೆ ಹೆದುಮೆನ್ ನುವತ ಎಹೆನ್ ಗೊತಕುಮಸ್ ಖಾಸ ಕಮೆ ಫೆನ್ನಾಕ ನುಹುರೆ ಏನಾಕಿ ಸಿಫಾ ರೀತಿ ಅದಿ ರೀತಿ ತುಂಬುಳಿಯನ್ ಹುಣ್ಣ ಇಸ್ಕೊಳೊಂ ಕುರು ಅದಿ ಆದಾಯಗೆ ಸೈಜಕನ್ ಹಸಿಗನ್ ಹುಣ್ಣ ಬೇಕರೆ ಅನ್ ನಹಾಸ್ ಗಿನವಗುತ್ ಹೇದ ಕುರಬನೆ ಜಿಹಾದ್ ಕುರುಮುಗ ಅದಿ ಶಹೀದ್ ವೆಫಾವನೆ ಜಿಹಾದ್ ಕುರಬನಿಕೊ ಎಹೆನ್ ಕಮು ಮಿ ಫತುಗೆ ಲಿಯುನ್ ತೆರಿಯಾಕಿ ಶಹೀದ್ ಅನ್ ನಹಾಸ್ ಮಿಫ ಲಿಯು ವಿತ ನೋ ಮಸ್ ಫಹು ಶಹೀದ್ ವೆಫಾವನಿ ಮಿಸ್ರುಗೆ ಅಸ್ಸೇರಿ ಫಶುಗ ರೋಮನುನ್ನಾಯಿ ಹಂಗುರಾಮ್ ಕುರಬ್ಬನಿಕೊ ಸುಬಹಾನಲ್ಲಾ ಸಯೀದ್ ಕುತುಬ್ ವಿದಾಳ್ ವೆಫಾವನಿ ಅಹರಮೆಂಗೆ ಲೇಯಿಂಗ್ ಗುರುಬಾನ್ ನುವಾಹಾ ಹಿಂದಕೊ ಅಹರಮೆಂಗೆ ಬಸ್ತವನಿ ಮರುವೆಫೈ ಮಿ ಫೈ ಬೆಲೆಫಾವನಿ ಜಿಹಾದ್ಗೆ ಮೌದುಗ ಲಿಯಫಾವಾ ಎಮ್ಮೆ ರಂಗಳು ಫತೋ ಗೊತುಗ ಸಬಕಿ ಮಿ ಫೈ ಲಿಯುವಾ ವನಿ ಮಿ ಮಸಿಕ್ಕತುಗ ಉಳುವೆ ಬೇಕದಕ ವಾತಿಯಾಯಿ ಅದಿ ಮಿಕಮುಗ ತಜುರಿಬ ಹುರಿ ಅದಿ ಅಮಲಾಯಿ ಬಹಾಯಿ ಎಗ್ಗುತ ಹುರಿ ಬೇಕದಕ ವಾತಿ ಇವನ ನಹಾಸಗಿ ಏನ ಕಿಯವ ದೆವ್ವ ಗೊತ್ತಂ ಏನಗ ಅಮಲ್ ಫುಳುತವಸ್ ಭಟ್ಟವ ಬೇಕದೆ ಇಬ್ನುಲ್ ಇಮಾದ್ ವಿದಾಳ್ವನಿ ಎಯ್ ಶೇಹೆಕೆ ಎಯ್ ಇಮಾಮೆಕೆ ಎಯ್ ಇಲ್ಮರಿಕೆ ಅದಿ ಎಯ್ ಮಿಸಾಲೆಕೆ ಹಿಜುರೆನ್ ಅಷಾರಸ್ತೆ ಸಾಳಿಸ್ ಫಸ್ವನ ಅಹರುಗ ರೋಮನು ಮಿಸ್ರುಗೆ ತೀನ ಹಮದಾದಿ ಎಫಹರು ದಿಮಿಯಾತುಗೆ ಮೀಹುನ್ ಇಬ್ನ ಅನ್ ನಹಾಸ್ಗೆ ಫಹತುಗ ನುಕುಮೆ ಎಬೆಯ ಮೀಹುಂಗ ಅಹುನ್ನ ಬಾವರಿವೆ ಹಂಗುರಾಮ್ ಕುರುಮಂಗ ಕಾಫರುನ ದೆಕೊಳ ಹಂಗುರಾಮ್ ಕುರಿ ಮಿ ಹಂಗುರಾಮಗ ಇಬ್ನ ಅನ್ ನಹಾಸ್ ಶಹೀದು ತಿಂಗ್ ಬದಲಾನಿ ಫೋತುಗೆ ಫೆಹರಿಸ್ತ ಫೆಹರಿಸ್ತ ಕೂಡ ಮಾದೇಳುವಾದ ನೇರ ಫೋತುಗೆ ಲಿಯ ಫವಾಚೆ ಕೊಮೆಸೊರಕ ಕಿರಾದ ನಿಗೇನೆ ಎಗೊತ್ತ ಚಪ್ಟರ್ ಎಕೆ ಕಾಫರುನ್ನ ದೆಕೊಳ ಜಿಹಾದ್ ಕುರುಮ ಎಕಮ ಕುರೈಫಾವಾ ಅಮುರ ಅದಿ ಜಿಹಾದ್ ನುಕುರ ಮೀಹುನ್ನ ಆಸ್ಫಾವಾ ಇನ್ಜಾರತ ಚಪ್ಟರ್ ದೇ ಜಿಹಾದಾಯ ಮುಜಾಹಿದು ಫಜಾಯಿಲ್ ಮಿ ಚಪ್ಟರ್ಗೆ ದರುಗ ಹುರಿ ಬ್ಯಾತಕಸ್ ಕೊಡುಗ ಬಯದಾನ ನಮಾದ್ ಕುರುಮ ಮ್ಯಾಮ್ ಬೆಫೆನ್ನ ಹೇವಕೊಂ ಹಿತುಮಫಹು ದೆನ್ ಎಮ್ಮೆ ಹೇವ ಅಮಲಕಿ ಜಿಹಾದ್ ಕಂ ಅಲ್ಲಾಹ್ ಇಮಾಮ್ ಫಹು ದೆನ್ ಎಮ್ಮೆ ಹೇವ ಅಮಲಕಿ ಜಿಹಾದ್ ಕಂ ಜಿಹಾದ್ ಕುರುಮಕಿ ಗೆಫಳಗೊಸ್ ಹಜ್ಜೋಮ ಬೋರೆ ಹೇವಕಂ ಬೋಡು ಅಮಲಿಕ್ಕಂ ಅದಿ ಗೆಫಳುಗೆ ಹಿದುಮತುಗ ಮಸಕ ಕುರುಮಾಯಿ ಹಜ್ಜ ಅಜೀನಂ ಹಿದುಮ ಕುರುಮ ಬೋರೆವೆಸ್ ಹೇವಕಂ ಬೋಡು ಅಮಲಿಕ್ಕಂ ಜಿಹಾದ್ ಕುರುಮಕಿ ಎಮ್ಮೆ ಹೇವ ಅಮಲ್ಕಂ ಜಿಹಾದಕಿ ಅಲ್ಲಾಹ್ ಸುಬ್ಹಾನಹು ವತಾಲ ಎಮ್ಮೆ ಲೋಬೆ ಒಡಗಂ ವಾ ಅಮಲ್ಕಂ ಮುಜಾಹಿದಕಿ ಮೀಸ್ತಕಂ ಕುರೆ ಎಮ್ಮೆ ಮತಿವೆರಿ ಮೀಹಾಕಂ ಜಿಹಾದಾಯಿ ಎವ್ವರುಗ ಅಳುಕಮೆ ಎಕಕವೆಸ್ ನುಗುರವೇನಕಂ ಮುಜಾಹಿದುಗೆ ನಿದುಂ ಎಹೆಮ್ ಮೀಹುಂಗೆ ರೇ ಅಳುಕಮಾಯಿ ಅದಿ ರೋದ ಹಿವಮುಗೆ ಹೇವ ಅಮಲವ್ವರೆ ಮತಿವೆರಿ ವೆಗಂ ವಾಕಂ ಅಲ್ಲಾಹ್ ಸುಬ್ಹಾನಹು ವತಾಲ ಮುಜಾಹಿದುನ್ನ ಸ್ವರ್ಗೇಗ ಸತೇಕ ದರಜ ಖಾಸಕುರವಾಫವಾಕಂ ಏನ್ ಕೊಮ್ಮೆ ದೇ ದರಜೆಗೆ ದೆಮೆದು ದುನಿಯಾ ಸುವರ್ಗೆಯ ದೆಮೆದುಗೆ ದುರುಮಿಂಗ್ ಹುರಿಕಂ ಮಿ ಉಮ್ಮತ್ಗೆ ರಹಬಾನಿಯತ ಸಿಯಾಹತಕಿ ಜಿಹಾದುಕಂ ಇಸ್ಲಾಂ ದೀನುಗೆ ಕುರಿಬೋಟ್ಟಕಿ ಜಿಹಾದುಕಂ ಅಲ್ಲಾಹ್ ಸುಬ್ಹಾನಹು ವತಾಲ ಮುಜಾಹಿದ ಯಗೀನ್ ಕಂ ದೆವ್ವಾಕಂ ಎ ಯಗೀನ್ ಕಮಕಿ ಮುಜಾಹಿದು ಬಾಕೀನು ಕುರಬ್ಬಾನಿಕಮಾಯಿ ಅದಿ ಏನಾಗೆ ದುವಾ ಅಜಾಬ್ ಕುರಬ್ಬಾನಿಕಂ ಅಲ್ಲಾಹ್ ಸುಬ್ಹಾನಹು ವತಾಲ ಮುಜಾಹಿದುಂ ಬಾಕೀನು ಕುರಬ್ಬಾನಿಕಂ ಅದಿ ಎಬಾ ಮೀಹುನ್ನ ಮದದ್ ಕುರಬ್ಬಾ ಎಮೀಹುಂಗೆ ದುವಾ ಇಜಾಬ ದೆವ್ವಾನಿಕಂ ಮುಜಾಹಿದ ಲಿಬೆ ಏನಿ ಹೆನ್ ನಿಯುಮೆತ್ತ ವೆಸ್ ಬಯಾನ್ ಕುರಬಾವೆ ದೆನ್ ಹಜ್ಜವ್ವರ ಜಿಹಾದ್ ಮಾಯವ್ವಾ ಸಬಬ್ದ ಜಿಹಾದನ್ ಹಿವ್ವರ್ ದಿನುಮುಗ ಮ್ಯಾಕಂ ಜಿಹಾದ ದಿಮಾದ ಅವಸ್ವೆಗತ್ಮುಗ ಮ್ಯಾಕಂ ಅಲ್ಲಾಹು ಮೊಗ ಅರ ಹಿರಫುಗ ಮ್ಯಾಕಂ ಅಲ್ಲಾಹ್ ಸುಬ್ಹಾನಹು ವತಾಲ ಟಕ ಖಂಡುಗ ಜಿಹಾದುಗೆ ದತುರು ಕುರುಮುಗ ಮ್ಯಾಕಂ ಅಹುಗ ಮ್ಯಾಕಮಾಯಿ ಎತಕೆದ ಜಿಹಾದ ಟಕ ಗೆಂಗುಳು ಅಲ್ಲಾಹ್ ಸುಬ್ಹಾನಹು ವತಾಲಾಗ ಮೊಗ ಬಿರುಗತ್ಮುಗ ಮ್ಯಾಕಂ ಹಂಗುರಾಮಗೆ ಸಫುಗ ಕೊಳಂ ಹುರುಮುಗ ಮ್ಯಾಕಂ ಹಂಗುರಾಮ ವೆರಿನ್ನಂ ಅಲ್ವದಾಕ್ಯೊ ದೆನ್ ಒತಿ ಚಪ್ಟರ್ ತೀನೆ ಎಯಿ ಅಲ್ಲಾಹ್ ಸುಬ್ಹಾನಹು ವತಾಲ ಮೊಗ ಹೇದ ಕುರುಮುಗ ಮ್ಯಾಕಂ ಎ ಚಪ್ಟರ್ಗೆ ದರುಗ ಹುರಿ ಬ್ಯಾತವು ತೆರೆಗ ಅಲ್ಲಾಹ್ ಸುಬ್ಹಾನಹು ವತಾಲ ಮೊಗ ಹೇದ ನುಕುರುಮುಗ ಸೌಬುನ್ ದೆವ್ವ ಅಜಾಬ್ ದೆನ್ ಅಲ್ಲಾಹ್ ಸುಬ್ಹಾನಹು ವತಾಲ ಮೊಗ ಹಂಗುರಾಮ ಕುರ ಮೀಹುನ್ನ ಹೇದ ಕುರುಮಾಯಿ ಅದಿ ಎಮೀಹುಂಗ ಆಯಿಲಾತ ಬಲಹಟ್ಟ ದಿನಮುಗ ಮ್ಯಾಕ ಚಪ್ಟರ್ ಹತರೆ ರಿಬಾತುಗ ಮ್ಯಾಕ ಎ ಚಪ್ಟರ್ಗೆ ದರುಗ ರಿಬಾತುಗ ಮೊಗ ಮಿ ದುನಿಯ ದೂಕುರ ಮೀ ಹೆಗ್ಗೆ ಮ್ಯಾಕ ರಿಬಾತುಗ ಗಾಯಮೆ ಹುಣ್ಣನ ಮುದ್ದದ್ ಅಲ್ಲಾಹ್ ಸುಬ್ಹಾನಹು ವತಾಲ ಮೌಗ ಡ್ಯೂಟಿಯನ್ ಹುರುಮುಗ ಮ್ಯಾಕ ದೆನ್ ಚಪ್ಟರ್ ಫಹೆ ಅಮಾಜ ಫರಿತ ಕುರುಮುಗ ಮ್ಯಾಕಮಾಯಿ ಅದಿ ಎಕಮುಗ ಗವಾಯದ್ ಎ ಚಪ್ಟರ್ ದರುಗ ಅಮಾಜ ಫರಿತ ಕುರುಮುಗ ಮ್ಯಾಕಂ ರೇಸ್ ಜಿಹಮುಗ ಕುಳಿವರುಗ ಗವಾಯದ ಅಮಾಜ ಫರಿತ ಕುರುಮುಗ ಗವಾಯದ್ ಅಮಾಜ ಫರಿತ ಕುರುಮ ದಸ್ ಕುರುಮಫೋ ಎಕನ್ ದೂಕೊಲ್ಲಿ ಮಿಹಕಂ ಹುರಿ ಇನ್ಜಾರ್ ಖಂಡೀಗ ಮ್ಯಾಕಂ ದೆನ್ ಚಪ್ಟರ್ ಹಾಯ್ ಎಯ್ ಅಲ್ಲಾಹ್ ಸುಬ್ಹಾನಹು ವತಾಲ ಮೌಗ ವಾ ಜಹಮ್ ತಹುಗ ಮ್ಯಾಕಂ ಚಪ್ಟರ್ ಹತರೆ ಅಲ್ಲಾಹ್ ಸುಬ್ಹಾನಹು ವತಾಲ ಅಟ್ಟಕ ಕಾಫರುಕ್ ಮರಾದುಮುಗ ಮ್ಯಾಕಂ ಚೆಪ್ಟರ್ ಅಶೆ ಅಮಿಲ್ಲ ಫರದಕು ನುವತ ಕುಡ ಗುರೂಪಕು ಶಹೀದುವು ಮಂಗ್ ಎದಿ ಕಾಫರುಂಗ ಬೊಡು ಲಷ್ಕರೆ ಫೂ ಅಳುವಾದುಮಾಯ್ ಫೂ ಅಳುವಾದುಮಾಯ್ ಅದಿ ಕಾಫರುಂಗ ಲಷ್ಕರ ಬೊಡತಿ ಗೆಲ್ದುಂದಿನುಮುಗ ಮ್ಯಾಕ ಚೆಪ್ಟರ್ ನುವೈನ್ ಎಯಿ ಮುಬಾರಜ ಚೆಪ್ಟರ್ ದಿಹೆನ್ ಎಯಿ ಹಂಗುರಾಮಾಗ ಫುರಗಸ್ ದೇ ಮೀಹಕಂ ಹುರಿ ವೇಂದೆನಿವೆ ಅಜಾಬ್ ಚೆಪ್ಟರ್ ಎಗಾರ ಜಿಹಾದ್ ಕುರುಮುಗ ನಿಯೆ ಏಗೆ ತೆರೆಗ ಅಲ್ಲಾ ಸುಬ್ಹಾನ ವತಾಲಾಗ ರುಸ್ಸವುನ್ ಲೆವುಮಂ ಎದಿ ಜಿಹಾದ್ ಕುರ ಮೀಹುಂ ಎಗುತ್ ಎನಿಯಂ ಒನ್ನ ಮೀಹುನ ಇಸ್ಲಾಂ ದೀನ್ದಕ್ಕೆ ಲೋಬಿಂಗ್ ಎನಿಯಂ ಒನ್ನ ಮೀಹುನ ಸುವರುಗೆ ಲಿವುಮಂ ಎದಿ ನಿಯಂ ಒನ್ನ ಮೀಹುನ ಅಮಿಲ್ಲ ದಿಫಾವುಗ ಹಂಗುರಾಮ್ ಕುರುಮ ನಿಯಂ ಒನ್ನ ಮೀಹುನ ಜಿಹಾದ್ ಕುರುಮಾಯ ಗಣೀಮಾ ಮುದಾ ಲಿವುಮ ಮಿ ದೆನಿಯಂ ಒನ್ನ ಮೀಹುನ ಹಮೇಕನಿ ಗಣೀಮಾ ಮುದಾ ಲಿವುಮ ನಿಯಂ ಒನ್ನ ಮೀಹುನ ಮಕ್ಬೂಲ್ ಕಂ ಹೋದುಮ ನಿಯಂ ಒನ್ನ ಮೀಹುನ ದೆನ್ ಅದಿ ಮಾಯೋಸ್ ವೆಗೆ ಹಂಗುರಾಮೆ ದಾ ಮೀಹುನ್ ವೆಸ್ ಮಿ ನಿಯತ್ತ ಭಯಂಕುರ ಬಾಹುವೆ ದೆನ್ ಅದಿ ಆಗಿ ಇತರು ಎಮೀಹಕು ಕೊಫ್ಫಾವಾ ಜಿಹಾದ ಮೇದು ಬೊಡಾವಾ ಮೀಹಗ ಹುಕುಮ್ಮಸ್ ಭಯಂಕುರ ಬಾಹುವೆ ಅದಿ ಹಂಗುರಾಮದ್ದ ಮುಜಾಹಿದಕ್ಕೆ ಹಂಗುರಾಮ ನುಕೊ ಮರುವೆಸ್ ಏನಾಕಿ ಶಹೀದಕ್ಕಮಸ್ ಎ ಚೆಪ್ಟರ್ ಧರ್ಮ ಭಯಂಕುರ ಬಾಹುವೆ ದೆನ್ ಚೆಪ್ಟರ್ ಬಾರಾಗ ಹಿಮನಿ ಶಹೀದು ಏಗೆ ತೆರೆಗ ಶಹೀದಕ್ಕಮುಗ ಲೆವಮಂಗ್ ಎದುಮಾಯಿ ಅದಿ ಕಂ ಲಿಬು ದೆನ್ ಶಹೀದುಮುಗ ಮ್ಯಾಕ್ಕಂ ದುನಿಯಾಗ ಬಿಂಗಣು ಶಹೀದಗೆ ಹರ್ಷಿತ ನುಕಾಕಂ ದೆನ್ ಶಹೀದಗ ಮ್ಯಾಕಂ ಎ ಬ್ಯಾಗ ಸೋಳಕಮೆ ಭಯಂಕುರ ಬಾಹುವೆ ದೆನ್ ಚೆಪ್ಟರ್ ತೇರ ಏಯ್ ಮುಸ್ಲಿಮ್ ಅಸೀರುನ್ ನಮೆದು ಕಂಕುರಂ ವಿ ಗೊತ್ತುಗ ಹುಕುಂ ಚೆಪ್ಟರ್ ಸಾದ ಜಿಹಾದುಗೆ ತಾರೀಖ್ ಏಗೆ ತೆರೆಗ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರೆವಿ ಹಂಗುರಾಮತ ಅದಿ ಏಕಲೇಫಾನುಗ ಫಹಪ್ಪುಳುಗಾವಿ ಮುಸ್ಲಿಮು ಚೆಪ್ಟರ್ ಫಣರ ಏಯ್ ಹಿವ್ವರಾಯ್ ಬಿರು ಚೆಪ್ಟರ್ ಸೋಳ ಏಯ್ ಮುಜಾಹಿದಕ ಎಂಗೆಂಬೇನು ವಬೈನ್ ಹುಕುಂತ ಏಗೆ ತೆರೆಗ ಗಣೀಮಗ ಹುಕುಂ ಗದೂಲ್ ಏಯ್ ಮನಾ ಕುರೆವಫಾ ಇಚ್ಚಿಕ್ಕಮ್ಗ ಹುಕುಂ ಸಲ್ಬುಗ ಹುಕುಂ ಮುಸ್ಲಿಮ್ ಅಸೀರುಂ ಕಂಕುರಂ ವಿ ಗೊತ್ತುಗ ಹುಕುಂ ದುಷ್ಮಣುಂಗೆ ಅಸೀರುನ್ ನಮೆದು ಕಂಕುರಂ ವಿ ಗೊತ್ತುಗ ಹುಕುಂ ಭಯಂಕರ ವಾಹವೆ ದೆನ್ ಎಮ್ಮೆ ಫಹುಗೆ ಚೆಪ್ಟರ್ ಕಿ ಚೆಪ್ಟರ್ ಸತಾರ ಏಯ್ ಹಂಗುರಾಮಾಗೆ ಹುನರ ಬೆಹೆ ಕುರುತಾರಫೆ ಎಗುತು ಮೀ ಧನ್ಯವಾದವನ್ನು ಫಿಹೊರಿಸ್ತ ಎಗುತು ಮೀ ವರ ಫುರಿಹ ಮುಫೋತೆ ಮಿಫೈನ್ ಅಹರ್ಮೆನ್ ದಸ್ಕುರ ಮುಂದಾನಿ ಕೀನೆ ಅಹರ್ಮೆನ್ ಮಿಫೆ ದಸ್ಕುರ ಮುಂದಾನಿ ಇಹುಗೆ ಹಲಕಾತ ಎಗ್ಗುತ ಅಳುಗುನ್ ಮಿಫೆ ಕಿಯಮುನ್ ದಾನಿ ಬಹಕುಂ ಬಹಕುಂ ಅದಿ ಎವ್ವೆಸ್ ತಫ್ಸೀಲಕ ಬೆಹೆ ಬೇಯನ್ ಅತುವೆಜ್ಜೆ ನಮ ಅಳುಗುನ್ ತಫ್ಸೀಲ ದಾನ ಅದಿ ತಿಯಕುದಿನ್ ಸುವಾಲೆ ವಜ್ಜೆ ನಮ ಸುವಾಲ್ ಕುರಾನಿ ಮಿಕಂ ಕುರಿಯ ಗೆಂದಾನಿ ಫಹರಿಕಸ್ ದರುಸಕ್ಕೆ ಗೊತುಗೆನ್ನು ದೆನ್ ಅಳುಗುನ್ ಮಿಫೆ ಕಿಯಾದಾನ ಮಿಫತುಗ ಹಿಮೆನನಿ ದೇ ವೊಲಿಯುಂ ಮಿ ಫತುಗೆ ತಹಜೀಬೆನ್ ಅಂವರಲ್ಲ ಅವಲಾಕಿ ಹೆದ್ದೆವೆ ಅದಿ ಎ ತಹಜೀಬಕ್ಕೆ ಮುಳಿ ಫತುಗೆ ಗಾಗಣಕ ದೆಬ್ಯಾಕೋನ್ ಎಬ್ಬ್ಯಾವರಿಗೆ ತಹಜೀಬೆ ಮಿದಿನ್ನವಿ ತಹಜೀಬ್ ಹೆದಿಫಾ ವನಿಕೋ ಮಿ ಫತುಗೆ ಎಹೆಮ್ ಮೀಹಕ್ಕೆ ಹದಾಫವ ತಹಜೀಬೆನ್ ಅಂವರಲ್ಲ ಅವಲಾಕಿಯ ಲಿಬುನು ಮಿ ಲಿಬುನು ಆ ತಹಜೀಬಕ್ಕೆ ಪ್ರೊಫೆಸರ್ ಸಲಾಹ್ ಅಬ್ದುಲ್ ಫತ್ತಾಹ್ ಅಲ್ ಖಾಲಿದ್ ಅರಬಿ ಬೋನ್ ಲಿವಫವ ತಹಜೀಬೆ ಪ್ರೊಫೆಸರ್ ಸಲಾಹ್ ಅಬ್ದುಲ್ ಫತ್ತಾಹಕ್ಕೆ ಉರ್ದುನ್ಗೆ ಯೂನಿವರ್ಸಿಟಿಯಗೆ ಪ್ರೊಫೆಸರೆ ಮಿ ಅದಲ್ ಲಿಬುನು ತಹಜೀಬಕ್ಕೆ ಇವಸ್ ಫುದೇ ವರಕ ರಂಗಳ ಲಿಯಫವ ತಹಜೀಬೆ ಎಹೆನಸ್ ಮಿ ತಹಜೀಬಗ ಬೈ ಲೈಫ್ ಹದೀಸ್ ಹಿಮೆನಿಫಾವೆ ಅದಿ ಬೈ ಬದಲ್ ಕುರೆಫವ ಹದೀಸಸ್ ಹಿಮೆನಿಫಾವೆ ಅದಿ ಬೈ ಕರಾಮತ್ ವಾಹಕಸ್ ಹಿಮೆನಿಫಾವೆ ಮೀ ಗಿತೆರೆ ಬೈ ತಗಜ್ಜಿಗೆ ಸನದು ನೆತ್ತಗೆತಿ ಏನ್ ಕಮು ಔಲಾಕಿ ಮಸಕ್ಕೆ ಕುರೆವಿ ತಹಜೀಬ್ಗೆ ಬ್ಯಾಗ ಹುರಿ ಲೈಫ್ ಹದೀಸ್ ತಕಾಯಿ ಬದಲ್ ಗೆನೆಫಾವ ಹದೀಸ್ ತ ತಹಜೀಬು ಉಣಿಕುರವಿ ಅದಿ ಮೇದುಗ ದುನಿಯಾ ಮಿವಗುತ ಬೇನು ನುವ ಬೈ ವಾಹಕತವಸ್ ಉಣಿಕುರವಿ ಏಯ್ ಮಿಸಾಲಕ ಇಬನ ನಹಸ್ ವರ ಗಿನೈನ್ ಅಹುಗ ವಾಹಕ ತಕಾಯಿ ಖಂಡೀಗ ವಾಹಕತ ಗಿನ್ನವಾಫಾವೆ ಮಿಫದ ಬಾಯತಂ ಔದಾಕಿ ಉನಿಕುರ ಬಾಫವೆ ದೆನ್ ದೇವನ ತಹಜೀಬ್ ಇಂಗ್ರೇಜ್ ಬಹಂ ಔದಾಕಿ ತರ್ಜಮಾ ಕುರವಿ ಅದಿ ಎಫತುಗಾವೆಸ್ ಮಿದನ್ನೆವೆ ಗವಾಯದ ಹಿಫೆಟ್ಟೆ ಏನ್ ಕಮು ಅಳಗೊಂಡು ಮೆನ್ನ ಮಿ ಕಿಯನಿ ಇನ್ಶಾ ಅಲ್ಲಾಹ್ ಎಫತುಗೆ ತಹಜೀಬ್ ಅದಿ ಎಫತುಗೆ ಸಹ ಕಮುಗೆ ಎವ್ವೆ ಸೆಚ್ಚೆ ಉಣಿ ಕುರೇಫಾ ಅನ್ನುವೆ ಅದಿ ಸಹಿ ಹುರಿಹ ಹೆಚ್ಚೆ ವನಿ ಉಣಿ ನುಕೋ ರಂಗಳ ಲಿಯೇಫು ಮಿಫ ಫೆಶಮುಗೆ ಕುರಿಗ ವರ ಮುಹಿಮ್ ಬಸ್ತೋಗ ಮಾನ ಬಸ್ತೋಗ ತಫ್ಸೀಲ್ ಅದಿ ಬಸ್ತೋಗ ತಾರಫ್ ಕೆನಿಸ್ತೇನ ಜಿಹಾದ್ ಮಿ ಲಫ್ಸುಗ ಮಾನಕಿ ಕೊಬ ಮಿಗುದ ಮಿ ಲಫ್ಸಿಗ ಮಾನ ಬದಂಜೆ ಸಬಕಿ ಮೀ ಮೀಹುನ್ನ ವರಂ ಒಳುಂ ಅರ ಅದಿ ಒಳು ನುಫಿಲ ಕಮಕವಾತಿ ಅಳುಗಂಡ ಯಗಿಂ ವನಿ ಮಿಕಮುಗ ಫಾದ ಮಿ ಮಶ್ವರಾಗ ಫೆನ್ನಾನಕ ಅದಿ ಒಳು ನುಫಿಲ ಮೀಹುನ್ನ ಮಿ ಮಶ್ವರಾಗ ಸಬುಂ ಒಳುಂ ತಕ ಹಲ್ಲೆಂ ಅಣ್ಣಾನಕ ಇನ್ಶಾಲ್ಲಾ ದೆನ್ ಒತಿ ಬಸ್ತಾವುಗ ಮಾನ ಎಗುತು ಫುರ್ತಮಾನು ಬಹುಗ ಮಾನ ಬಯದ ಕೊಮ್ಮೆ ಬಹೆವೆಸ್ ಉಫೆದೇ ಇರು ಎ ಬಹೆನ್ ಉಫೆದೆನಿ ಕೊಮ್ಮೆಸ್ ಮಾನೆ ದೇಹವ ಗೊತ ಮಿಸಾಲಕ ಅಸ್ ಮಿಬಸ್ ಬೇನುಂ ಕುರೆವೆನಿ ಜನವಾರುಂಗ ತೆರೆಯ ವಕಿ ವತ್ತರೆಗೆ ಜನವಾರಕ ದೆನ್ ಬದಾದಾನಿ ಶರುಯಿ ಮಾನ್ಯ ಮೀ ಶರೀಯತುಂ ಎ ಲಫ್ಜಕ ದೀಫಾವ ನ ಎ ಮಾನಾಕಿ ಆ ಮಾನೆ ದೆನ್ ಸುವಾದಕಿ ಎ ಲಫ್ಜುಗ ಮಾನ ದೀಫಾವನಿ ಕಾಕು ಹೆಯ್ಯ ಏನನ್ ದೀಫಾವನಿ ಇಸ್ಲಾಂ ದೀನು ಮಿಸಾಲಕ ಅರಬಿಂಗಿ ತೆರೆಗ ಇಸ್ಲಾಂ ದೀನ್ ಅವಮುಗ ಕುರಿಮ ವೆಸ್ ಸೊಲಾ ಮಿ ಬಸ್ ಬೇನು ಕುರೆವೆ ಮಿ ಬಹುಗ ಮಾನಕಿ ಕೊಬ ಏಗೆ ಮಾನಕಿ ದುವಾ ಏನ್ ಕಮು ಬಹುಗ ಮಾನಕಿ ದುವಾ ಕೊರು ನಮ ವೆಸ್ ಇಸ್ಲಾಂ ದೀನ್ ಅವಮ ಫೋ ಮಿ ಬಹಂ ಆ ಮಾನೆ ದೆವಿಚ್ ಇಲ್ಮ್ ವರಿಂ ಮಿ ಬಹ ವಿದಾಲ್ ವನಿ ಅಲ್ ಅಫ್ವಾಲ್ ವಲ್ ಅಕ್ವಾಲ್ ಅಲ್ಲತಿ ಬೈನ ತಕ್ಬೀರಿ ವ ತಸ್ಲಿಮ್ ಮಾನಕಿ ಸೊಲಾತಕಿ ತಕ್ಬೀರಾಯ್ ಸಲಾಂ ದಿನುಮಾಯ್ ದೆಮೆದು ಕುರವೆ ಹರಕಾತಕಾಯ್ ಅದಿ ಕಿಯವೆ ಬಸ್ತಕೆ ಏನ್ ಕಮು ಮಿ ಸೊಲಾತೆ ಅದಿ ಮಿಯಂ ಮಾನ ದೀಫಾವನಿ ಇಸ್ಲಾಂ ದೀನು ದೆಮ್ ಬಲಾದಾನಿ ಮಾನ ಉರಫಿಯ ಮಾನ ಉರಫಿಕಿ ಬಯಕು ಮೀಹುಂ ಬೇನ ಕುರಂ ಅನ್ನ ಬಹಿಗ್ಗೆ ಮಾನ ವಗುತು ತಗ ಫಹು ಏನ್ ಎಹಿಂ ಮಾನ ದೀಹವ ಗೊತಂ ಹಮ ಎಬಹೆ ಬೇನು ಕುರವೆ ಮುಂದಿ ಅದಿ ಮಿಗುತ ದಿಮಾವಮು ಕುರಿಂ ಬೇನು ಕುರವಮು ಅನ್ನ ಮಾನ ಹದಾ ನೆತಿದೆ ಮಿಸಾಲಕ ಮಾಫ್ ಕುರವಾತಿ ಮಿ ಬಸ್ ಗೆನ್ನ ಜಹುನಿತಿ ಇಂಗಿರೇಸಿ ಬಹುಗ ಗೆ ಮಿ ಬಸ್ ಮಿ ಬಹುಗೆ ಅಸ್ಲು ಮಾನ ಅಕಿ ಉಫಾವರಿ ಕಮಾಯ್ ಹಿಂಹಮ ಜಿಹುಮಾಯ್ ಅದಿ ಹಿವ್ವರು ಗದವಮುಗ ಮಾನವ ಸಿಮೆನೆ ಮಿ ಬಹುಗೆ ಅಸ್ಲು ಮಾನತ ಎಹೆನಸ್ ಮಿಯದುಗ ದುನಿಯಾಗ ಮಿ ಬಸ್ ಬೇನು ಕೊಫಿ ನಮ ಮಿ ಬಹುಗೆ ಮಿದೆನ್ನೆವಿ ಮಾನತಕ್ಕೆ ಮೀಹಿಗೆ ಸಿಕುಂಡಿಯಕ ನಾನ್ನಾನ್ ಎ ಮೀಹಿಗೆ ಸಿಕುಂಡಿಯ ವಗುತು ವಿಸ್ನೇನಿ ಫಿರಿಹೆನುಂ ಎಜ್ಜಿನ್ಸುಂ ಗುಳುಂ ಹಿಂಗುಂಗ ಮಾನೆ ಎಗುತುಂ ಎಬಹುಗೆ ಅಸ್ಲು ಮಾನ ಗೆಲ್ಲಿ ಫಹುಂ ಆಮ್ಮುಕೊ ಬೇನು ಕುರವೆ ಫೆಶಿ ಮಾನ ಬಹುಗೆ ಮಾನ ಗೊತುಗ ಬೇನು ಕುರವಿ ಹರುವೆ ಅದಿ ಅಡುವಹ ಮೀಹುನ್ನ ಮಿ ಆ ಮಾನ ಬಲಾಗಣವಿ ಅದಿ ಎಬಹುಗೆ ಮಾನಕಿ ಫಹುಗೆ ಮಾನ ಕಮುಗ ವಿಸ್ನೆ ದಿಮಾವೆ ದೆಮ್ ಬಲಾದಾನಿ ಮಾನಾ ಇಸ್ತಿಲಾಹಿಯ ಮಾನಾ ಇಸ್ತಿಲಾಹಿಯಕಿ ಬಹೆ ಬುಣುಮು ವಕಿ ಬಯಕ ನೋತ ವಕಿ ಗುರೂಪೆಗೆ ಬಯಕ ವಕಿ ಮಾನೆ ದೇಹವು ಮಿಸಾಲಕ ಇಂಗಿರೇಸಿ ಬಹುಗ ಮಿನಿಸ್ಟರ್ ಕಿಯ ಉಳನಿ ಸಿಯಾಸಿ ಗೊತುಂ ಸರ್ಕಾರಗೆ ವಜೀಫತವಗೆ ಮತಿ ಫಂತಿಗೆ ಬಯಕ ಅದಿ ಎವರಿಂಗೆ ಫಳ್ಳಿತವಗೆ ದೀನಿ ಕಂದತನ ಇಂತಿಜಾಮ್ ಕುರುಮ ತಿಬೆ ಮೀಹುನ್ನವೆಸ್ ಮಿನಿಸ್ಟರ್ ಕಿಯ ಉಳೆ ಎಗೊತು ಮಿಬಹುಗೆ ಮಾನ ವಕಿ ಬಯಕ ವಕಿ ಗೊತಕ ವಿಸ್ನಿದಾನೆ ನೋತ ಎಫದ ಬಹಕುಂ ಎಮ್ಮಾನವೆಸ್ ವಿಸ್ನಿದಾನೆ ದೆನ್ ಬಲಾದಾನಿ ಮಜಾಜ ದೆಂಗತಿ ಮಜಾಜ್ ಮಜಾಜಕಿ ಬಹುಗ ಅಸ್ಲುಮಾನನು ಎಹೆಂ ಮಾನೆ ದೇಹವಾ ಗೊತ ಬುಣವೆ ಬಸ್ ಬಸ್ ಏನ್ ಕಮು ಜಿಹಾದುಗೆ ಬಹುಗ ಮಾನಕಿ ಕೊಬ ಅದಿ ಮಿ ಬಹುಗೆ ಶರುಯಿ ಮಾನಕಿ ಕೊಬ ಅದಿ ಮಿ ಬಹುಗೆ ಉರಫಿ ಮಾನಕಿ ಕೊಬ ಅದಿ ಮಿ ಬಹುಗೆ ಇಸ್ತಿಲಾಹಿ ಮಾನಕಿ ಕೊಬ ಅದಿ ಮಿ ಬಹುಗೆ ಮಜಾಜಕಿ ವಿಸ್ ಕೊಬ ಜಿಹಾದಿಗೆ ಮೌಲುವ ದಿಯಮುಗೆ ಕುರಿಂಗ್ ಮಜಾಜಿ ಮಿಸಾಲಿಗೆ ನೆಸ್ದೇನ ಎದ್ ದುವಾಗು ರಸೂಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಿಹ ಮಿಹಿಯಕು ಆಯಸ್ ದೆನ್ನವಿ ಏ ಅಲ್ಲಾಹ್ ರಸೂಲಾಯ ಅಹರಿಂಗ ಮ್ಯಾಂಬಫೆ ಮಾರೋ ಮಫಹು ಅದಿವಿಸ್ ಎಮಿಹುಂಗು ಮಚ್ಚ ಕೊದ್ದೆನ್ ಜಿಹೆ ಎವ್ವಿಸ್ ಕಮೆ ವೇಹಯ್ಯೆ ರಸೂಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಕೊರವಿ ತಿಬಾ ಎಮಿಹುಂಗ ಮಚ್ಚ ಸಲಾಹ್ ಕುರಾಶೆ ಅದಿ ಎಮಿಹುಂಗ ಮಚ್ಚಂ ಇಸ್ತಿಗ್ಫಾರ್ ಕೊದ್ದೇಶೆ ಅದಿ ಎಬೆ ಮೀಹುಂ ಕೊಫಾವಾ ಅಹುತ್ತು ಫುದ್ದಾ ದೇಶೆ ಅದಿ ಎಬೆ ಮೀಹುಂಗ ರಟ್ಟೆ ಹಿನ್ನಂ ಹೇಕುಂ ಹಿತಾಶೆ ಅದಿ ಎಬ್ಯಾ ಮಿಹುಂಗ ಗ್ಯಾತಿಮಾಗ ಮಿಹುಂಗ ಗುಳುಂ ಹಿಫಟ್ಟಾಶೆ ಮಿತನುಗ ಫಾಹ ಕೊಲ್ಲಂ ಬೇನುವ ನುಕ್ತಾಕಿ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಕೊರವಿ ತಿಬಾ ಎಮಿಹುಂಗ ಮಚ್ಚ ಸೊಲಾಹ್ ಕುರಾಶೆ ಮಿತನುಗ ಸೊಲಾಹ್ ಮಿ ಬಸ್ ಬೇನು ಕುರೇವಣಿ ಕಿಹಿನೆತ್ತು ಬದಲಂಜೆ ಸೋಬಕಿ ಸೊಲಾಹ್ಗೆ ಮಾನಕಿ ನಮಾದ್ ಕುರಾಶೆ ಏನ್ ಕಮು ಎಮಿಹಾಗ ಮ್ಯಾಮ್ ಬೆಫಾನ್ನ ಕಶು ನಮಾದ್ ಕುರೇಫಾ ವಣಿಕೊ ಅಣಿಕ್ಕ ನಮಾದ್ ಕುರಾಶೆ ಹದೀಸ್ ಕುರೇವುಮು ಮಿವಾಗೊತೆ ಬದಲಂಜೆ ಮಿತನುಗ ನಮಾದ್ ಕುರಾಶೆ ಹದೀಸ್ ಕುರೇಫಾ ಹದೀಸ್ ಕುರವಾಫಾ ವನಿ ಮಜಾಜಿ ಮಿಸಾಲೆ ಗೊತುಗ ಮೀಗ ಅಸ್ಲು ಮಾನಕಿ ತಿಬಾ ಎಮಿಹುಂಗ ಮಚ್ಚ ದುವಾ ಕುರಾಶೆ ಸೌಬಕಿ ಎಮಿಹುಂಗ ಮಚ್ಚ ನಮಾದು ಮಿಹಾರ್ ವನಿ ಕುರೈಫಾ ಏನ್ ಕಮು ಬಹುಗ ಮಾನಕಿ ದುವಾ ಮಿಹಾ ಇಸಾಮುನ್ ದೆನ್ ಜಿಹಾದ್ ಮಿ ಲಫ್ಸುಗೆ ಬಹುಗ ಮಾನಕಿ ಕೊಬಾತೋ ಬದಲ ಮಹಿಂಗ ಜಿಹಾದ್ ಮಿ ಲಫ್ಸಕಿ ಇಸ್ಲಾಂ ದಿನ್ ಅವಮುಗ ಕುರಿಮಿಸ್ ಬೇನು ಕುರುವೆ ಲಫ್ಸೆ ಮೀ ಫಹರಗ್ಯಾಸ್ ಇಸ್ಲಾಂ ದಿನ್ ಗೇನಸ್ತಿಂ ಬಹಿನ್ನು ಅರಬಿ ಬಹುಗ ಗವಾದ್ ಫೊತೆ ಕಮ್ಗಾವಾ ಲಿಸಾನ್ ಅಲ್ ಅರಬ್ಗ ಜಿಹಾದ್ ಮಿ ಲಫ್ಸುಗೆ ಮಾನ ಗೆನಸ್ತೀಫಾ ವನಿ ಇಸ್ತಿಫರಾಕ್ ಮಾಲಿಲ್ ವಿಸ್ಸಿ ವತ್ತೋಕ ಮಿಂಗ್ ಗೌಲಿಂ ವಾಮಲ್ ಮಿಹೆ ಮಾನಕಿ ಅಳುಕಮೆನ್ ನುವತ ಬುಣ ಬಹೆಗ್ಗ ವರ ಬುರ ಹಾಲುಗಾವೆಸ್ ಕುರು ಮಿ ಏನ್ ಕಮು ಮಿ ಬುಣವೆ ಬಹುಗ ಮಾನಕಿ ವರ ತಕ್ಲೀಫಾ ಬುರ ಹಾಲುಗಾವೆಸ್ ಎಕಮೆ ಕುರು ಏನ್ ಕಮು ಮೀಹೆಗು ಶೈತೋನಟ್ಟಕ ಮಿ ಬುಣ ಬುರೆನ್ ಉಫುಲಫಾಣೆ ನುವತ ಅಲ್ಲೋಹಟ್ಟಕಾವೆಸ್ ಬುರ ಉಫುಲ್ಲಫಾಣೆ ಲಫ್ಜಿ ಗೊತ್ತು ಮಲಾಯರು ಮೀಹೆಗು ಕೊಮ್ಮೆ ಕಮೆ ಕುರುಮವೆಸ್ ಜಿಹಾದ್ ಕೊಫಾಣೆ ಏಯ್ ಮೀಹೆಗು ಫಾಸಾ ಹೌದುಂ ಕಮವೆಸ್ ವೇದಾನೆ ಕಾವೆನ್ಯ ಕುರುಮೆ ಕಮವೆಸ್ ವೇದಾನೆ ಕಾಫರು ನಾಯ್ ಹಂಗುರಾಮ್ ಕುರುಂ ಕಮಗವೆಸ್ ವೇದಾನೆ ನೋದ ಮೂಮಿನು ನ ದೆಕೊಳಂ ಹಂಗುರಾಮ್ ಕುರುಂ ಕಮಗವೆಸ್ ವೇದಾನೆ ಎಗುತು ಹಮೇಕನ್ ಲಫ್ಜಿ ಮಾನ ಬದಾದಮು ಮಾನ ನುಕುನ್ನಾನೆ ಮಿಕಹಾದ ಗೊತ್ತಕ ದೆಮ್ ಬದಾದಾನಿ ಜಿಹಾದ್ ಮಿ ಬಹುಗೆ ಮಾನೆ ಇಸ್ಲಾಮಿ ಶರೀಯತುಗ ಅಹರ್ ಮೆನ್ನ ಜಿಹಾದುಗೆ ಆ ಮಾನೆ ಗೆನಸ್ತೀಫಾವೆ ಎ ಮಾನೆಗೆ ಕೊಬ ಹನಫಿ ಫೊತೆ ಕಮ್ ಗವಾ ಖಾಶಿಯತ್ ಇಬ್ನೆ ಆಬ್ದೀನ್ಗ ජිහාද මාන කොද්දීෆෑ වනේ බදලුල් වසයි ෆිල් ගිතෑලි ෆී සැබීලිල්ලාහි මුභාෂරාතන් අව මුආවනාතම් බිමාලින් අව රයුන් අව තක්සීරී සවාදින් අව ගෛරදාලික. මානකි එෙම්මෙ උඳගූ තක්ලීෆ් තකා එකු වරස් සීදලන් අල්ලෝහග මොග හංගුරාම කුරුම් නොවත ෆෑසාගේ ගොතුන් නොවත සිකුණීග ගොතුන් එයි ඉල්ම නොවත හියල්ග ගොතුන් නොවත මීහුන්ගේ අදදු ඉතුරු කුරුම් නොවත එහෙමස් ගොතකුන් ފޮތުގެ ތަފްޞީލު ގަވަނީ ޒަހަމް ވެފައިވާ މީހުންނަށް ހިދުމަތްކުރުން ކޭން ބޮއިމުގެ ހިދުމަތުގައި އުޅުން މީ މިހެން އެހެން ކަމުން މި ލަފުޒުގެ މާނަކީ ސީދާ ހަނގުރާމާގައި ބައިވެރިވުމާ އަދި ނުސީދާ ގޮތުން ހިދުމަތުގެ ގޮތުގައި މިސާލަކަށް ފައިސާ ޚަރަދު ކުރުމާ ޢިލްމާ ވިސްނުމާ ހިދުމަތް ކުރުމުގެ ގޮތުންނާ އަދި ޒަހަމް ވާ މީހުންނަށް ހިދުމަތް ކުރުމުގެ ގޮތުންވެސް މެ މިތަނުގައި ނުސީދާ ގޮތުންނާ ބުނާއިރު ನಿಯಬ್ ವಾಮವಾನಿ ಅಲ್ಲಾಹ್ ಮೌಗ ಕಮ ವಾಮವಾನಿ ಮಿಸಾಲಕ ಮೀಹಕ ಬುನನಿ ಆಹಾರೆ ಮಸೇ ಕುರನಿ ಇಂಜಿನಿಯರ್ ಗೆ ಗೊತುಗೆ ಮೀಹೆ ಮೀಹಕ ಬುನಾಯರು ಏನಾಗ ಮಸಕತಕಿ ಗೀತಾಲ್ ಕುರುಮ ಗುಳುಂ ಹುರಿ ಕಮಕ ವಾಮವಾನಿ ಅದಿ ಏ ಮಸಕತಕಿ ಗೀತಾಲ ಗುಳುಂ ಹುರಿ ಮಸಕತೆ ನಮ ಏ ಮಸಕತಕಿ ಜಿಹಾದು ಗೆ ಮಸಕತೆ ಕಮಗ ವಾನಿ ಜಿಹಾದು ಮಿ ಲಫ್ಸಕಿ ವರ ಫುಳಾ ಮಾನನ್ ಏಗವ ಲಫ್ಸ ಏಹನಸ್ ಗೀತಾಲಕಿ ಸೀದಾ ಮಾನನ್ ನೆಗೆ ಪಹೆ ಏ ಸೀದಾ ಮಾನಕಿ ಕತಿಲು ಜಿಹಾದಕಿ ಎ ಮಸಕ್ಕತುಗ ತೆರೆಗ ಗಿತಾಲು ಹಿಮೆನೆ ಕಮೆ ಅದಿ ಗಿತಾಲುಗೆ ಮಸಕ್ಕತಕಿ ಎ ಮಸಕ್ಕತ ಎಹೆನಿಹೆನ್ ಕೀತಮ್ಮೆ ಕಮೆನ್ ಹಿಮೆನಿಗೆನ್ ಕುರೆವೆ ಕಮೆ ಅದಿ ಗಿತಾಲುಗೆ ಮಸಕ್ಕತಕಿ ಎಕಣೆ ವೇಗೆಂವಾ ಕಮೆನ್ನು ಗಿತಾಲುಗೆ ಮಸಕ್ಕತುಗ ಫಹತುಗ ಎ ಮಸಕ್ಕೆ ಕುರಿಯ ಗೆಂದಿಯುಮಟ್ಟಕ ಹಂಗುರಾಮ ವೆರಿನ್ನ ವುರೆ ಮಾ ಗಿನ ಬಯಕು ಬಯ ಫಾರು ಮಸಕ್ಕೆ ಕುರೆ ಎಗೊತುಂ ಫೈಸಾಗೆ ಎಹಿಯ ಹಿದುಮೆ ಕುರುಮಾ ಇಲ್ಮ ಅದಿ ಹುಣರು ಪದ ಕಂತತ್ತಾಕಿ ಜಿಹಾದುಗೆ ಮಸಕ್ಕತುಗೆ ತೆರೆಗ ಹಿಮೆನಿಫಾವಾ ಕಂಕ ಜಿಹಾದುಗೆ ಮಾನ ಶರೀಯತುನ್ ಆಸವನಿ ಮದೀನಾಗ ವಗುತ್ತೋಗ ತೆರೆಂ ನಮವಸ್ ಜಿಹಾದು ಮಿ ಲಫ್ಸು ಮಕ್ಕಾಗ ಹತರು ಫಹರ ಆಸ್ವವೆ ಎ ಆಯತಕಿ ಅಲ್ ಅಂಕಬೂತ್ ಸೂರತುಗೆ ಹಾಯೆ ಅದಿ ಅವ್ವನಾಯ ಅದಿ ಎ ಸೂರತುಗೆ ಫಸ್ತಲ್ಸ್ ನೋವನಾಯ ಅದಿ ಲುಗ್ಮಾನ್ ಸೂರತುಗೆ ಫನರವನಾಯ ಎಗೊತುಂ ಅಲ್ ಅಂಕಬೂತ್ ಸೂರತುಗೆ ಹವನ ಆಯತುಗ ಅಲ್ಲಾಹ್ ಸುಬ್ಹಾನ ವತಾಲ ವಹಿಕುರವನಿ ವಮನ್ ಜಾಹದ ಫಇನ್ನಮ ಯುಜಾಹಿದು ಲಿನಫ್ಸಿ ಇನ್ನಲ್ಲಾಹ ಲಗನಿಯುಂ ಅನಿಲ್ ಆಲಮೀನ್ ಮಾನೈ ಅದಿ ಜಿಹಾದು ಕುರಿ ಮೀಹ ದನ್ನಾಶೆ ಫಹ ಏನಾ ಜಿಹಾದು ಕುರಾಕನ್ ಕಶವರಿ ಏನಾಗೆ ಅಮಿಲಿನ ನಫ್ಸಟ್ಟಕೆ ಹಮ ಕಶವರಂ ಅಲ್ಲಾಹಿ ಎಮ್ಮೆಹ ಆಲಂ ತಫಿಯವಾ ಫುದಿ ಬೊಡಿಗೆಂವಾ ರಸ್ಕಲಾಂಗಿ ಕಂ ಕಶವರೆ ಅಲ್ ಅಂಕಬೂತ್ ಸೂರತುಗೆ ಅವ್ವನ ಆಯತುಗ ಅಲ್ಲಾಹ್ ಸುಬ್ಹಾನಹು ವತಾಲ ವಹಿ ಕುರಬ್ಬನಿ ಎ ಆಯತುಗ ಮಾನಕಿ ಅದಿ ತಿಬಾಂ ಯಾ ಮೆದು ಇಲ್ಮ ಲಿಫಾ ನುವಾ ಎಚ್ಚೆ ತಿಮನ್ ರಸ್ಕಲಾಂಗಿ ಆಯ್ ಶರೀಕು ಕುರುಮ ತಿಬಾಗೆ ಮಚ್ಚಂ ಎದೆಮೀಹುಂ ಗದ ಅಳಾಫೆ ನಮ ಫಹೆ ಎದೆಮೀಹುನ್ನ ತಿಬಾ ಕಿಯಮನ್ ನುವಾ ಹುಶಿಕಮೆ ಏನ್ ಕಮು ಮಿ ಆಯತುಗ ವಾಹಕಮಿ ದೆಕೆವೆನಿ ಅಲ್ಲಾಹು ಮೌಗ ಜಿಹಾದು ಕುರುಮಕನ್ನು ಎ ಕಮಕು ಮಿ ಆಯತುಗ ಮಿ ಬುಣವೆನಿ ಅಲ್ಲಾಹನು ಎಹೆಂ ಫರಾತೆನ್ ಎಯಿ ತಿಬಾಗೆ ಇಲಾಹು ಕಮುಗ ಹೆದುಮ ತಿಬಾಗೆ ಮ್ಯಾಂಬೆಫೆ ಮಸಕ್ಕೆ ಕೊಫ್ಫಿ ನಮ ತಿಬಾ ಎಮೀಹುಂಗೆ ಮಗು ನುಹಿಫು ಮಶೆ ಎಗೊತುಂ ಮಕ್ಕಾಗ ಜಿಹಾದುಗ ಶರುಯಿ ಮಾನ ಅದಿಮ್ಯತಿ ನ್ಯಾಸ್ ಅದಿ ಏರು ಎ ಲಫ್ಸುಗೆ ಮಾನ ಯೋತಿ ಬಹುಗೆ ಮಾನ ಗೊತುಗ ತಿಮ್ಮನ ಆಯತಿಕಿ ಅಲ್ ಅಂಕಬೂತ್ ಸೂರತ್ಗೆ ಫಸ್ತು ಅಲ್ ಸ್ನೋವನಾಯ ಏ ಆಯತುಗ ಅಲ್ಲಾಹ್ ಸುಬ್ಹಾನಹು ವತಾಲ ವಹಿ ಕೊರಬಣಿ ವಲ್ಲದೀನ ಜಾಹದು ಫೀನಾ ಲನಹ್ದಿಯನ್ನಕುಂ ಸುಬ್ಲನ ವ ಇನ್ನಲ್ಲಾಹ ಲಮಅಲ್ ಮುಹ್ಸಿನಿನ್ ಮನಕಿ ತಿಮನ್ ರಸ್ಕಲಾಂಗೆ ಮೌಗ ಮಸಕ್ಕೆ ಕುರಾ ಮೀಹುನ್ ದನ್ನಾಶೆ ಹಮ ಕಶವರುಂ ಏವರೆನ್ನ ತಿಮನ್ ರಸ್ಕಲಾಂಗೆ ಮಗು ತಕ ಮಗು ದಕ್ಕವ ಹುಶಿಮೆ ಮಿ ಆಯತುಗಾವಸ್ ಜಿಹಾದು ಗವಾಹಗ ಖಾಸ ವೆಫೆನ್ನೆ ಅದಿ ಆಯನ್ ಆಸ್ ಫವನೆ ಜುಮ್ಲ ಗೊತಿಗ ಹತರವನ ಆಯತಕಿ ಲುಗ್ಮಾನ್ ಸೂರತ್ಗೆ ಫಣರವನಾಯ ಏ ಆಯತುಗ ಅಲ್ಲಾಹ್ ಸುಬ್ಹಾನಹು ವತಾಲ ವಹಿ ಕುರುವಣೆ ಅದಿ ತಿಮನ್ ರಸ್ಕದಾಂಗೆ ಆಮೆದು ತಿಬಾ ಅನ್ ಎಂಗುಮೆನ್ನುವ ಎಚ್ಚ ಶರೀಕು ಕುರುಮ ಎದೆಮೀಹುನ್ ಗದಾಳಾಫಿ ನಮ ಫಹೆ ತಿಬಾ ಎದೆಮೀಹುನ್ನ ಕಿಯಮನ್ನು ಅಶೆ ಮಿ ಆಯತಕಿ ಕುರಿ ಆಯತುಗ ಆಯತ ಎಗ್ಗುತ ಮ್ಯಾಮ್ ಫಂಗ ವಾಹಕ ಅಸ್ವಾವ ಆಯತ ದೆನ್ ಬದಲಾನಿ ಮದನಿ ಸೂರತ್ತುಗ ಜಿಹಾದುಗ ಲಫ್ಸು ಅಸ್ವಾವ ಸೂರತ್ತುಗ ಎಗೊತುಂ ಮದೀನಾಗ ಸಬ್ಬಿಸ್ ಫಹರು ಜಿಹಾದುಗ ವಾಹಕ ಗುರುವಾನುಗ ಅಸ್ವಾವೆ ಅದಿ ಏನ್ ಕೊಮ್ಮೆ ಫಹರಕುಸ್ ಜಿಹಾದುಗ ವಾಹಕ ಅಸ್ವಾವನಿ ಅಲ್ಲಾಹುಗ ಮೌಗ ಜಿಹಾದು ಕುರುಮುಗ ಗೊತುಗ ಏ ಹಂಗುರಾಮಾಯ ಗೊತುಗ ಅದಿ ಜಿಹಾದುಗೆ ಎಮ್ಮೆ ಫಹುಗ ಮಾನಕಿ ವಿಸ್ ಮಿ ಮಿಹೆಂ ಮಿದನ್ನವನ್ ಜಿಹೆ ಸಾವಬಕಿ ಜಿಹಾದೆ ಬುನುಮು ಮುಸ್ಲಿಮುನ್ನ ವಿಸ್ನೆನಿ ನಫ್ಸುಗ ಜಿಹಾದುಗ ಗೊತುಗ ಕಮವಾತಿ ಅದಿ ಅಲ್ಲಾಹ್ ಸುಬ್ಹಾನಹು ವತಾಲ ಮೌಗ ಕಾಫರುನ್ನಾಯ್ ಹಂಗುರಾಮ ಕುರುಮ್ ವನಿ ದೆವನ ವಿಸ್ನುಮುಗ ಮಿಹೆಂ ದಿಮಾವ ಸಾವಬಕಿ ಕುಡ ಜಿಹಾದು ಬೊಡು ಜಿಹಾದನ್ ಒನ್ನ ಹದೀಸಕ ಗುಳಿಗೆ ಎಮ್ಮೆ ಫುರುತನ್ ಬುಣಲನ್ ಒತಿ ಇಬ್ನ ತೈಮಿಯಾ ವಿದಾಳ್ ವನಿ ಎ ಹದೀಸಕಿ ಹದಾಫವ ಹದೀಸಗೆ ehenas e hadisaki aa mukum mihun gabul kura hadiseke alugun men anna nevi ayataka badafi nama e ayato go mana hama jeheni hama ekani jihadui hangurama kurun kama badafi nama misalaka at tauba suratu ke salis evban ayatu ga allah subhanahu wa taala wahi kurabani im firu khifafan wa thiqalan وجاهدوا باموالكم وانفسكم في سبيل الله ذلكم خير لكم ان كنتم تعلمون مانكي لوي كما اك غيا بور كما اكوغا تيا باميهون هانغوراما نوكوناشي ادي تيا باميهون غ موداتاكا نفستكم الله غ موغا جهاد كوراشي تيا باميهون نتاكا ايغون هيكم بودوغم وي تيا باميهون اكن انغيكم غوانم اي غوتون ام فيروغ مانكي هانغوراما هينغم فراشي nafsuge jihad kurairu hangurama kanu kunna kanu je adi shaytana idi kolavs hangurama kanu kunna kanu je adi munafiqunna hangurama kuries e hangurama kurweni ge dosugo ehin kamu mi ayatu ga mana buddhi hama je echeka wani jihad kurumaki hama ekani kafarunna dekolan hangurama kurun kamuga badafinama attawa suratuge addi he evwana ayatu ga allah subhanahu wa taala wahi kurwani ayatu ga mana ki first jahunu mihun Allah ge rasul ay khilafan hangurama nugos tibi timman ufa kulawwe adi Allah ge mauga eorenga mudataka nafsutakun jihad kulawma eoren nurhumwe adi eoren bunafuwe hunuge terega tiyabamihun hangurama nunikunnaashe kalefan vidalwaashe narkaage alifanu ge hunukam magade eoren nan ekam visnekam gawaname mi ayatu ga miwani tabuk hangurama ge wahaka mi hangurama tayyar weeru edu waswaraki emme hunugada duoswara wani dimavefa adi eduoswara ki danduguamu ga kandatan emme fakkave goan kanda duoswaras wani jehiva adi eduoswara ki kaabotto kiti gotun emme thadu duoswaru adi e hangurama ki raasta ga gotun emme durad daturu kuran jehiva wa hanguram e gotun e daturu ga dan jeheni madina feshigen roomu ga tabuk ehen kamu mi hangurama ki roomin nai kurave hangurame rumi naki hangurama rangala tayyaru tipe baruga lashkar ehen kamu mi hangurama vegen diye iman kamai nifauge imtihanaka egotun munafiqunna mikamai kurimatluma warang undubuwe ehen ve everin rasulullah sallallahu alaihi wasallam arihan as ekeki savutan uzurge gotuka dekkuma fahu hangurama bariyevi adi emihun hangurama nudiyuman uzurta dekkumun ekale fan emihunna hangurama nugos tibumuge izena devvi e izna sabun emi hun ufa kokko tibe bune farihal muhallifun maneki mera nudashe hunu magade ehin kamu allah subhanahu wa taala wahi kurawi narkaage alifanu ga hunu kam magade egotun mi aya maana kurabeni hama ekeni allah subhanahu wa taala mauga hangurama diyum at tauba suratu ga addi hawana ayatu ga allah subhanahu wa taala wahi kurawani ehatu maneki tiyaba mi hun allahan imam umashai ekalang rasulda garihuga jihad kuruman angawa fawa surate bawa lawafi nama eoreng terein tanawas kamai bar werikamuga ahulwerin hangurama nugos tibuman kaleg fanuge arihun iznan edenete adi eoreng munanate hangurama nugos tibe mihunnai ehuka buma thima men dukol lawasha den manalani hadis taga Abu Huraira riva kurwa honi Rasulullah sallallahu alaihi wasallam ay sawal kurawune jihadai evvaruge alukame vetoy Rasulullah sallallahu alaihi wasallam hadis kurave ayke ekamaku tibaka ekame nukurwene emiha dewana faran adi timmana faharwe sawal kurie den Rasulullah sallallahu alaihi wasallam hadis kurave mujahidakai evvaruwegen wani miha ko roda hifumuga ay namaz kurumuga mujahidu emuri annanden demihuri miha muslim hadis می حدیثون ور رنگل صاف کو انگے کو توگا جہاد کرما کی ہنگورام دیو دین نماز کرما رودہ ہفم متی دیمی ہن نمی ہا کرن کون کما ایمی ہا کرن نفس کے جہاد این کام می حدیث ہے رسول اللہ صلی اللہ علیہ وسلم اے حدیث کرم ونی کھم میرے کو ریال کن کو ادی کھم میں دعا کو رودہ ہفم متی ہورے جہاد دی می ہا انن دین ہور کم گا ویس جہاد گوس پھا می ہا ائی ثواب کو گتن انکا کاری وس نو وین واک Abu Huraira riba kurwa wani Rasulullah sallallahu alaihi wasallam ay sawal kurwune e Allah ga rasulai jihadai evvaruge hiyo amalaka magu dakwa debwashe Rasulullah sallallahu alaihi wasallam hadis kurwye timan kale fanaka noege e fo hadis kurwye mujahidaku jihad diuma fahu tiba miskitan ara namaz kuram fasha gotan hutta nuda namaz ko adi roda ve sifa gotan roda nuilla hurwene heye দেন এমি হা দেন নেবে তিয়া গোতং আমল করবে নি কাকাং হাইয়া বুখারী হাদিস এমমে মতিবেরি জিহাদ কি কোবাতো রাসূলুল্লাহ সাল্লাল্লাহু আলাইহি ওয়াসাল্লাম আই সওয়াল করবম হাদিস করবে মান ওকিরা জাওয়াজুহু ওয়া উরিক দামু মানাই এমি হেগে আস কাতিলেবি আদি এমি হেগে লে হরমে বাই ফারা হাদিস বাদাল মুস জবাব দিবেনে মি হাদিস কামি ওয়ানি এমমে মতিবেরি জিহাদ গবাক ইবন আব্বাস রিওয়ায়াত করবা মানি রাসূলুল্লাহ সাল্লাল্লাহু আলাইহি ওয়াসাল্লাম হাদিস করবে উহুদ হাঙ্গুরামাগা শহীদ উই আহুঙ্গা ফুরানতা আল্লাহ সুবহান ওয়া তাআলা ফিহি কুলাগে দুনিগে হাশিগানুগা লেবেবে মি দুনিতা সুওরগেগে ফেঙ্গারুতাকম ফেমবমুন আদি এতানুগে কানা কামুন সুওরগে তেরেগা বেনুন তানাকান উদুহি উদহে আদি এমিহুম বুনেবে আল্লাহ মিদেবি নিয়মেন আহরামেন গে মিহুনন এগেনে নামে এরুন এমিহুন জিহাদ লোবিকুম এমাসিকে বাকি কুরা বায়কম গানুয়ানে মি হাদিস কে মিওয়ানি উহুদুগে শহীদুন শহীদুনগে হিতান আরামুন্দি এদুনত এমিহুন এদেনি দুনিয়েগা শহীদুন ওয়তিবি আখুননা এমিহুননা লিবেমুন্দি নিয়মতুগে খবর দিবু এরুন ইয়াখুন জিহাদুগে মাসিকেন নুহুটানতি মি হাদিস কা ফাহা কল্লাম মে নুকতা কি এমিহুন বুনি জিহাদুকান ফাহারে গাস এমিহুন নাফসুগে জিহাদ ওয়া দেচেন নুবনে এমিহুন বুনি জিহাদে দেন আল্লাহ সুবহানাহু ওয়া তাআলা ওয়াহি করেবে তিমান আল্লাহ ইবাহাকাতান এ আখুননা রদ্দ কদ্দে হুশিমে দেন এ শহীদুম ওয়ারং উফা করে দেন আল্লাহ সুবহানাহু ওয়া তাআলা আল ইমরান সূরাতুগে সাতেক ফাসতলাস নুওয়ান আয়াতুম ফেরিগে সাতেক হাদ্দিহ এবওয়ান আয়াতা শুহাদা ইন্নায় বেহেগুতুম বাওয়াদেবে এ আয়াতুগে মানে কি আল্লাহ মাউগা হাঙ্গুরামকো শহীদ ওয়ে মিহুন নাকি মারু ফাবা বাইকে হি নুকুরা হুশকামে আদি কিয়তা এওরনি এওরঙ্গে বেরি রাসকালাং হযরতুগা রিজিক লিবে হাল দিরতিবি বাইকে এওরন তিবে হুশি আল্লাহ একলাং ফাল্লামন্তকামুন এওরন না দেবি কান্ত তাকামে দু উফা কুরা হাল গয় আদি এওরঙ্গে ফাহতুন আস আদি বদল নুকো তিবি মিহুন নামে দু এওরঙ্গে মচ্চম বিরেন নে কমশাই আদি এওরনি হিতাম কুরানে বাইকো কামগা নুয়া কামামে দু এওরন উফা কুরা হাল গয় এওরন মানি আল্লাহ হযরতুন দেবা নিয়ামতাই ফাল্লাওয়ন্তকমাই আদি হামকশবরুন আল্লাহ মুমিনুন গে দরুমা গেল্লেনি নুকুরবানে কামং উফা কুরাগুতুগে আবু হুরায়রা রিওয়ায়াত করবা ফমানি সাহাবিয়েক ওয়াদিয়েগা সাও ফেনকোরেগে কারিন দামুন বিদালুই আহারে মিহুননা ওয়াকিবে আল্লাহং আলুকং কুরুম মিতনুগা মড়কুরম বিয়ে মি হাদিস কা মিওয়ানি নাফসুগা জিহাদ কুরুমা বেনুমা মিহেগে ওয়াহাকা এ সাহাবীগে বেনুমাকি এ ওয়াদিগে ফেনকোর কারিগা মিহুননা ওয়াকিন আল্লাহং আলুকং কুরুমুগা এনাগে হরিহা ওয়গুতেন হেদে কুরুম এগুতং এনা এগুতং এনা ফাফায় দুরবেবি মিহুনগে ফিতুনান সালামেবেবে এহেন কামুন এনা বেনুমবি মিগুতং আমল কুরুমাট্টাকা রাসূলুল্লাহ সাল্লাল্লাহু আলাইহি ওয়াসাল্লাম গারিহুন হুদ্দা হোদুমা দেন এনা রাসূলুল্লাহ সাল্লাল্লাহু আলাইহি ওয়াসাল্লাম আরিহা গস মিকামান এদি দেননেবে দেন রাসূলুল্লাহ সাল্লাল্লাহু আলাইহি ওয়াসাল্লাম হাদিস করবে তিয়া গতং আমল নুকুরচে আদি হাদিস করবে খালে মেঙ্গে তেরেং আল্লাহ গ মওগা ফোরিয়ং হেলা হুরি মিহে গে হেওকান আল্লাহ গ গে কোলগা হাদ্দিয়া আহার নামাজ কুরি মিহে ক বরে হেওকম বড়ে আল্লাহ তিবাগে ফাহ ফসবা আদি সুবরগে বেদ্দেউমা তিবা নুয়েদেনি হেইয়ে আল্লাহ গ মওগা হাঙ্গুরাম কুরাশে ফাহে জামালকুম কিরু ফেলাহা এরু কোলকু হাঙ্গুরাম কুরি নামাবেস এমি হেক সুবরগে ইয়গিম বেজে তিরিমিজি সহিহ বায়ান করমনি তিরিমিজি হাদিস কা এহেন কামু মি সাহাবি মিহুননা ওয়াকিবে নাফসুগে জিহাদ কুরমান এদুমুন একান নুকুরম ওয়ানি আমর কুরাইফ দেন মাদালানি মানা উরফি কি তোর তাফসিলা মানা উরফি কি বায়কু মিহুম বেনুন কুরমান আল লাফসে ওয়াগু তাকা ফাহু এহেন মানে দেহা ওয়াগতন হামা আল লাফসে বেনুন কুরম এ গতন আহার মে মাদালানি হিজুরা ফুরতমা দুইসত আহারুগা জিহাদ মিহিম বুনুমুন মিহুননা এই নেগে মানা রাসূলুল্লাহ সাল্লাল্লাহু আলাইহি ওয়াসাল্লাম গে দুয়াসওয়ারু এ দুয়াকু আংহেনাকু রাসূলুল্লাহ সাল্লাল্লাহু আলাইহি ওয়াসাল্লাম গে আরিহান আস দেননবি ফিরহেনুন জামাতুগা নামাজ কুরেবে আদি জিহাদ কুরমুগে গতুন হাঙ্গুরামা গে বাবেরিবে মিনাগ শাকওয়াকি ফিরহেনুন জিহাদুগা বাবেরিবু আদি আংহেনুনাকান একান নেতে মিতানুগা আহার মে বাদালামবি জিহাদুগ উরফি মানাকি কোবাতু এগতুম বাদারু জিহাদ কুরমে ওয়ানি হাঙ্গুরাম কুরমা সাবাকি আংহেন নাকা নাফসুগে জিহাদ কুরুম মানাবে ফে নুয়ে দেন নুকুন্না সুয়াদাকি এমিহা শাকওয়া কুরাম উই কি বেহিয়ে সাবাকি এনা জিহাদুগে মানাকি হাঙ্গুরাম কুরুকান এঙ্গিফা অতুম সাবুন এনা শাকওয়া কুরানি এ আংহেনা ए लफ्सुग मानकी नफ्सुग जिहादु कमन हीकुरेफा वा नमा एना ए शकवाय नकुरान सबकी एना वस नफ्सुग जिहादु कुरवेनती देन रसूलुल्लाह सल्लल्लाहु अलैहि वसल्लम हदीस कुरवे थिमा मेंगे जिहाद की हज मानकी अंगनुंगे जिहाद की हज फी सबीलिल्लाह मितनुगे जिहाद ए बुनेफा एवनी मजाजी कतु उमर उफानो खलीफा कमुगा हुन्नवनी को अबू उबैदा इमुन जर्राहगे सिटी लिबुनु उमर उफान मि सिटी कियवु मफहु मिंबरन अरा वडागे विदालुवे अबू उबैदा कले मेंना जिहाद दवदे फारिगस ए कोमवत्तरगे जिहाद कमन उमर उफान विदालनुवे हम एकने विदालुवे अबू उबैदा कले मेंना जिहाद दवदे अबू उबैदा मि सिटी फणु वेवि हंगुराम कुरवे सरहदकु एहेन कम मिबुना वाहके गमान वरसाफे वाहक दक्का मीहा आय अडुवा हा मीहाया एबुना वाहके वरसाफ को एंगे ادی ادوسور میبونه می واه که اولون آراغن میخونه نوله. علی بن زید ویدال ونی، ابو تلها ویدال ویه، این پیرو خیفافم وسیگالا. ای لوی هادوگا یا بور هادوگا، زوانی رو ای دوسوی هادوگا مانا. میهم ویدال ما فهم ویدال ونی، آهار نکن نفنه می آیه تفهو ازور دکه نمیه کو. میهم ویدال ما فهم اینا دیه جیهادشه، می تانوگا می واه که ویدال وی بیکلا. ران مان رنگل صافوے این کمو این دی جہاد ادوگ ابو موسی الاشری مس مسکیتو گا اننونی کو میہ گاس اھا اے عبداللہ ابن گائسے احرن اے کھڑے نگا اللہ گ موگا جہاد کون ادی کھاتی لوی گ ہنگ جنما احرن وانی کونتن کو ہئیے ابو موسی ودالو سورو گے گے این کمو می تنو گا اورفی مان ایمی ہننا صاف وا گ ور رنگل انگے ಅಗೀದಾಗೆ ಇಲ್ಮುರಿನ ಫಿಗುಹು ಇಲ್ಮುರಿನ ಅದಿ ಹದೀಸ್ ಇಲ್ಮುರಿಮಸ್ ಜಿಹಾದ್ ಉರಫಿ ಗೊತು ಮಾನ ಕುರನಿ ಅಲ್ಲಾಹು ಮೌಗ ಹಂಗುರಂ ಕುರುಮ ಹನಫಿಂಗ ಫಿಗುಹು ಫತೆ ಕಮಗಾವ ಇನ್ನಲ್ ಇನಾಯ ಶರಹುಲ್ ಹಿದಾಯಗ ಫುಗಹೈನ್ ಜಿಹಾದ್ ಮಿ ಲಫ್ಸುಗೆ ಜಿಹಾದ್ ಮಿ ಲಫ್ಸು ಬಯನ್ ಕುರವಾ ಫವನಿ ತೆದು ಮೌಗ ದೀನ ಗುವಾಲುಮೈ ಅದಿ ಮಿ ಗುವಾಲುಂ ಬಲ ನುಗನ್ನ ಮಿ ಹುನ್ನ ದೆಕೊಳ ತಿಮಾಗೆ ಫುರಾನಾಯ ಮುದಲುಂ ಹಂಗುರಂ ಕುರುಮ شافی مذہب کا فتح کم گاوا الشیرازی ان المحذب کا ورا خلاصہ کو بیان کروا فوے الجہاد الگتال معنی کہ جہاد کرما کی گتل کرما مالکی مذہب کا فتح کم گاوا مواحد الجلیل فی شرح مختشار خلیل کا بیان کروا فوانی جہاد کی مسلمنائی سلحاگ ابسومنے کافرنائی ادکل ہنگرام کرما ادی ہنگرام کی اللہ کا کلمہ ماتیبری کرمٹکا کروے ہنگرام کے ಅದಿ ಜಿಹಾದಕಿ ಮುಸ್ಲಿಮುಂಗ ಬಿಂತಕ ಕಾಫರುಂ ಎರುಮುಂ ಕುರೆವೆ ಹಂಗುರಾಮಕೆ ಅದಿ ಕಾಫರುಂಗ ಬಿಂತಕ ಮುಸ್ಲಿಮುಂ ಅರಾ ಕುರಾ ಹಂಗುರಾಮೆ ಸಲಫುಂಗ ಫೊಯ್ತೋಗೆ ಫಿಹುರಿಸ್ತಾಯ್ ಫಿಗು ಫೊಯ್ತೋಗೆ ಫಿಹುರಿಸ್ತು ಮಲ್ಲವಾಲವಾಫಿ ನಮ ಎ ಫೊಯ್ತೋಗೆ ಫಿಹುರಿಸ್ತುಗ ಜಿಹಾದುಗ ಚೆಪ್ಟರ್ ಹಿಮೆನ್ ಫವಾನ್ ಎ ಚೆಪ್ಟರ್ ತಂ ಹುಳುವಾ ಬಲಾಫಿ ನಮ ಅಳುಗುನು ಮಿದಕ್ಕ ವಾಹಕ ಫೆನ್ನ ಒನ್ನಾನ್ ಅದಿ ಎ ಚೆಪ್ಟರ್ಗೆ ಸುರುಹಿಯಕಿ ಜಿಹಾದ್ ಕಮುಗ ಅದಿ ಸುರುಹಿಗೆ ದಶುಗ ಗತ್ಲು ಕುರುಮಾಯ್ ಬೆಹೇ ಗೊತುನ್ ಲಿಯಫಾ ಒನ್ನಾನ್ ای الله موغا هنگورام کرما به گوتن لیفا و لیونت اگوتم انور الله اولا کی بلله فتو تیرگا المقنی ای ابن قدامه فته العم ای امام شافعی فته المداونه امام مالک فته مختشر خلیل الخرشا العش ادی الخطاب لیوفا می فتو تفصیل تا المخلا ای ابن حزم فته سبل السلام سنانی فته نیل اوتار شوکانی فتح الفتاوه الكبرى ای ابن تامیه فتح می فتاوگا هنگورام کرما بهه گوتون لیفا و چپتر کیانی جیهاد ای بیفرون ای چپتر گیتال گا نمی نودیو ای چپتر دیفا نمکی جیهاد جیهاد گا مانا ای بیفرون ورا صاف کو انگیلو ادی هم اهمه ایوز حدیث گا فی سبیل اللہ اتو جنما ابن حجر الاشکلانی ویدال ونی ಏಗ ಮಾನಕಿ ಜಿಹಾದ್ ಫಿ ಸಬೀಲಿಲ್ಲಾಹ್ ಎಹೆನ್ ಕಮ್ ಮಿತನುಗ ಮಿ ಬುನವೆ ವಾಹಕಾಗೆ ಮಾನಕಿ ಅಹರಮ ಹದೀಸ ಕಿಯಮುನ್ ದನಿಕೊ ಮಿಸಾಲಕ ಮೀಹಗು ಎವೆನಿ ಕಮ ಫಿ ಸಬೀಲಿಲ್ಲಾಹ್ ಅಟ್ಟಕ ಕೊಫಿಯೆ ಮಿಫದ ಗೊತಕನ್ ಅತುವೆ ಜನಮ ಏಗ ಮಾನಕಿ ಜಿಹಾದ್ ಅಟ್ಟಕ ಎಕಮೆ ಕೊಫಿಯೆ ಮಿ ಇಬ್ನ್ ಹಜರ್ ಅಲಾಶ್ಕದಾನಿ ಬಯಂಕುರಬವ ಸಲ್ಮಾನ್ ಅಲ್ ಫಾರಿಸಿ ವಿದಾಳ್ವನಿ ರಸೂಲುಲ್ಲಾಹ್ ಸಲ್ಲಲ್ಲಾಹ್ ಅಲೈಹಿ ವಸಲ್ಲಂ ಹದೀಸ್ ಕುರವಿಯ ಅಲ್ಲಾಹುಗ ಮೌಗ ಎಮ್ಮೆ ದುವಾಹಕು ಮಡು ಕುರುಮುಗ ಹೇವಕಂ ಎಮ್ಮಸ್ ದುವಾಹುಗ ರೋಧ ಹಿಫಮ ಅದಿ ಎಮ ಹೆಗ್ಗ ರೇ ಅಳುಕಂ ಕುರುಮ ಬುರೆ ಹೇವಕಂ ಬಡುವಗಂವೆ ಅದಿ ಎಮೀಹಕು ಮರುವಜ್ಜನಮ ಎಮೀಹೆಗ್ಗೆ ಹೇವಕಂ ಮೆದು ನುಕೆಂಡಿ ಸವಾಬ್ ಲಿವುಮುಗ ನುಹುಟ್ಟಿ ಕುರಿಯದ್ದೆ ಅದಿ ಎಯಿ ಏನ ರಿಜುಗು ಲಿಬನವಿ ಹಾಲುಗೆ ಅದಿ ಏನ ಕವ್ವಳ ಅಜಾಬು ಮಿಂಜುವೆ ಮುಸ್ಲಿಂ ಹದೀಸ್ ಅಬ್ದುಲ್ಲಾ ಬಿನ್ ಅಮರ್ ವಿದಾಲ್ ವನಿ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಕೊರವ್ಯೆ ದೇಲೊ ಲೆಗ್ಗ ನರಕಾಗ ಅಲಿಫಾನ್ ನುಬಿಹೆ ಎಲ್ಲೊಲಕಿ ಅಲ್ಲಾಹ ಬಿರುವೆತಿವೆ ಕರುಣ ಅಳಾದೊದಾಯಿ ಅಲ್ಲಾಹುಗ ಮೌಗ ರೇಗಂಡು ಫೋರಿ ಮೆನುಮಟ್ಟಕ ಡ್ಯೂಟಿ ಪೋಸ್ಟುಗ ಹೇಲಾ ಹುಣ್ಣ ಮಿಹಿಕ್ಕೆ ಲೊದೆ ತಿರಿಮಿಜಿಗ್ ಹದೀಸ್ ಮೀ ಹದೀಸ್ ಕ್ಯಾವಸ್ ಜಿಹಾದುಗೆ ಮಾನಕಿ ಹಂಗುರಾಮ್ ಕುರುಂಕ ಎಂಗೆ ಎಹೆನಿ ಅಲ್ಲಾಹುಗ ಮೌಗ ಮೀಹಗ ಫೋರಿ ಮೆರುಮ ಹುಣ್ಣಾನಿ ಹಂಗುರಾಮಾಯ ಕಮವಾತಿ ಅಮರ್ ಬಿನ್ ನಬ್ಸಾ ವಿದಾಳ್ ವನಿ ತೋಯಿಫಾ ಹಂಗುರಾಮ್ ಕುರುವನು ಇರು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಕೊರವ್ಯೆ ಅಲ್ಲಾಹುಗ ಮೌಗ ತೀರ ಜಹಾವಿ ಕೊಮ್ಮೆ ಮೀಹಕ ಅಳಕು ಮಿನಿಮಂ ಕುರಾ ಮೀಹಕಾಯ್ ಎವ್ ವರ ಸವಾಬ್ ಲಿಬೆ ನಸಾಯಿ ಹದೀಸ್ ಅಮರು ವಿದಾಳ್ ವನಿ ಏನ ಎದುವಹು ಸೋಳ ತೀರು ಜಿಹಿಮೆ ಮಿ ಹದೀಸುಂ ವಸ್ ತೀರು ಜುಹಮಕಿ ಹಂಗುರಾಮ್ ಕುರುಂಕ ಎಂಗೆ ಮಿ ಹದೀಸ್ ರಿವಾ ಕೊರವೆ ಬೇಕಲುಂಗ ತೆರೆಗೆ ನಸಾಯಿ ಅಲ್ ಹಾಕಿಮ್ ಅತ್ ತಿರಿಮಿಜಿ ಅಬೂ ದಾವುದ್ ಹಿಮೆನ್ ದೆಮ್ ಮಲಾದಾನಿ ರಿಬಾತ್ ಬೈನ್ ಎಹೆನಿ ಹೆಮ್ ಬಸ್ತೋಗ ಮಾನವೆಸ್ ಮಿತನುಗ ಬಲಾದಾನ ಎಗೊತುಂ ರಿಬಾತ್ಗ ಮಾನಕಿ ಕೊಮ್ಮವೆಸ್ ಎಚ್ಚ ಬಂದಿಲು ಮಿ ಮಿಸ ಅದಕ ಗೆಂಗುಳ ಜಮಲ್ ತನಗ ಅಸ್ಸಾಫಿ ನಮ ಎ ಕಿಯನಿ ರಬತ ಮಿಹೆ ಬಹುಗ ಶರುಯಿ ಮಾನಕಿ ದುಷ್ಮನುಂಗ ಹಮಲಾಯಂ ಅತುವಿದಾನ ಹುರಿಹಾ ತನಗ್ಗಾವೆಸ್ ಫೋರಿಮೆನು ಎಹೆನ್ ಕಮು ರಿಬಾತುಗ ಸರಹದುತಕ್ಕೆ ಕಮ್ಗ ಬೆದವೇನಿ ಮುಸ್ಲಿಮುನ್ನಾಯ್ ಕಾಫರುನ್ನಾಯ್ ಗುಳೆ ಬೋರ್ಡರ್ ಬಿಂತ ಕುರಿ ಜಮಾನುಗ ಶಾಮ್ ಕರಾಯ್ಗೆ ಬಿಂತಯಕಿ ರಿಬಾತುಗ ಬಿಂತ ಸವಕಿ ರೂಮಿನ್ನಾಯ್ ಬೋರ್ಡರ್ ಗೊತುಂ ಎಮ್ಮೆ ಖೈರಿ ಶಾಮ್ ಕರ ಹಮ ಎಗೊತ ಮಿಸ್ರುಗೆ ಅಲ್ ಇಸ್ಕಂದರಿಯ ಮಿಹಾರುಗ ಗೊತನ್ನಮ ಅಲೆಕ್ಸಾಂಡ್ರಿಯಾ ಅಕಿ ರಿಬಾತುಗ ಬಿಮೆಗ ಗೊತುಗ ದೋಸ್ತಗು ಒಬ್ಬಿಮೆ ಅದಿ ಮಿಹಾರು ಸ್ಪೇನ್ಗೆ ಅಲ್ ಅಂದಲುಸ್ ಕೀವಸ್ ಅಸ್ಸತೆಗ ಹರ್ ವಂದನ್ ರಿಬಾತುಗ ಬಿಮೆಗ ಗೊತುಗ ಒತ್ತಾನೆ ಸವಕಿ ಎದುವಸ್ವರ ಮುಸ್ಲಿಮುನ್ನಾಯ್ ರೂಮಿನ್ನಾಯ್ ಹಂಗುರಾಮಾಯ ಕುರಿಮತ್ಲುಂತಕೆ ಹಿಂಗಮನ್ ದ್ಯುಮು ಸವು ಎಹೆನ್ ಕಮು ರಿಬಾತಕಿ ಜಿಹಾದುಗ ಮಸೆಕ್ಕತಟ್ಟಗ ಮಡುಕೊಗ್ಗಿನ್ ತಿಬು ಅದಿ ರಿಬಾತುಗ ಬಿಮಕಿ ದುಷ್ಮನುಂಗ ಫರಾತುಂ ಮುಸ್ಲಿಮುನ್ನ ಹಮಲಾಯ ದೀಫಾನ ಕಮುಗ ನುರಕ್ಕಾತೆರಿಕಂ ಬೊಡು ಬಿಂತ ಎಫದ ಬಿಮೆಗ್ಗ ರಿಬಾತುಗ ಮಸೆಕ್ಕತ ಮಡುಕೊಗ್ಗಿನ್ ಹುಣ್ಣ ಮೀಹ ಕಿಯನಿ ಮುರಾಬಿತ್ ದಮ್ ಬಲಾದಾನಿ ಇಸ್ಲಾಮಿ ತಾರೀಹುಗ ವರ ಖಾಸ ಗೊತಗ ಫಾಹಗ ಕೊರೆಫಾವ ಬಯಕ ಎಮಿ ಹುಣ್ಣ ಕಿಯನಿ ಮುರಾಬಿತುನ್ ಮಿಮೀ ಹುನ್ನಕಿ ಇಲ್ ಮೂರಂಗ ಜಮಾತೆ ಎಮೀ ಹುನ್ ಕಿಯವಾ ದೆಮನ್ ದಿಯೈ ಉತ್ತುರು ಎಫ್ರಿಕಾಗೆ ಬರ್ಬರು ಗಬೀಲಾಗೆ ಮೀ ಹುನ್ನ ಎಮೀ ಹುನ್ ತಿಬೆನಿ ಅರ್ಬೀತಾಗ ಎರಶಕಿ ಎಫ್ರಿಕಾಗೆ ಮುಸ್ಲಿಂ ನೂಮ್ ಮೀ ಹುನ್ನಾಯ್ ಬೋರ್ಡರ್ ಗೊತುಂ ಅವನ್ ಹಿಸಾಬ್ಗಂಡೆ ಮಿಮೀ ಹುನ್ ಇಲ್ಮು ಉಂಗಣುಮುಗ ವಗುತು ಹೇದ ನುಕುರಾನಮ ಅಲ್ಲಾಹುಮುಗ ಜಿಹಾದ್ ಕುರೆ ನುವತ ದೀನ ದೌವಕ್ ದಿನುಮುಗ ಮಸಕ್ಕೆ ಕುರಿಯಗೆಂದೆ ಎ ಗೊತುಂ ಮಸಕ್ಕೆ ಗುಳುವಾ ದೇಫಾ ವನಿ ಇಲ್ಮಾಯ್ ದೌವತಾಯ್ ಅದಿ ಅಲ್ಲಾಹುಗ ಮೌಗ ಜಿಹಾದ್ ಕುರುಮುಗ ಮೀ ಮೀಹಕ ದಿರಿ ಉಳವೇನೆ ಎಮ್ಮೆ ಫುರಿಹಮ ಹಯಾಯ್ ಎ ಗೊತುಂ ಎ ಮೀಹ ಅಲ್ಲಾಹುಗ ಮೌಗ ಹಂಗುರಾಮ ನುಕುರಾ ವಗುತೆಗ್ಗ ಇಲ್ಮು ವರಿಂಗ ಅರಿಹುಂ ಇಲ್ಮು ಉಂಗೆನೇನೆ ನುವತ ಎಫ್ರಿಕಾಗ ಮುಸ್ಲಿಂ ನುವೆ ತಿವಿ ಗಬೀಲಾತಕ ದೌವತ್ ದಿನುಮುಗ ಮಸಕ್ಕೆ ಕುರಿಯಗೆಂದಾನ ಮೀ ಜಮಾತುಗ ಸೌಬುಂ ಸ್ಪೇನ್ಗ ಒಯ್ ಇಸ್ಲಾಮಿ ವೆರಿಕಂ ಇತುರು ಎತಂ ಅಹಾರಕ ದಿಗು ದೆಮಿಗೆನ್ ದಿಯ ಎದುವಸರು ಸ್ಪೇನ್ಗ ಒಯ್ ಇಸ್ಲಾಮಿ ವೆರಿಕಮುಗ ವೆರಿಯಕ ಹುಣ್ಣವಿ ಮೂತಮದು ಇಬನ ಅಬ್ಬಾದ್ ಎದುವಸರು ಮಿ ಇಸ್ಲಾಮಿ ವೆರಿಕಂ ಮಣಿ ಬಾರು ದೆರವೆ ಅದಿ ಕಾಫರುನ್ನಾಯ್ ಕುರಿಮತ್ ಲುಮನ್ ನುಕುಳದಿಫ ಅದಿ ಏರು ಸ್ಪೇನ್ಗೆ ಕುದಿ ರತ್ತ ವನಿ ಬ್ಯಾಬಾವಸ್ ವೆಫ ಅದಿ ಅಲ್ಫೋನ್ಸೋವೆಸ್ ವನಿ ಮೂತಮಿದ ದಿಮಾಕುಫ ಮಿಗುತ ಕಂತ ದಿಮಾವುಮು ಮೂತಮಿದನ್ ಒತಿ ದೆಗೊಯ್ ಏಯ್ ಮುರಾಬಿತೂನ್ಗೆ ಎಹಿ ಹೋದುಂ ನುವತ ನಸಾರ ರಸ್ಕದಿಗೆ ಎಹಿ ಹೋದು ದೆನ್ ಏನಾಗೆ ಮಶ್ವರಾ ಮಜಿಲಿಯುಗ ಮಶ್ವರಾನ್ ಎಹುಮು ಮಿ ಮಜಿಲಿಯುಗ ಇರ್ಷಾದಕಿ ಮುರಾಬಿತೂನ್ಗೆ ಎಹಿ ನುಹೋದ ನಸಾರ ರಸ್ಕವುಗೆ ಎಹಿ ಹೋದುಮೆ ಮುರಾಬಿತೂನ್ಗೆ ಎಹಿಯ ನೇದೆ ಸವ್ವಕಿ ಎಮೀಹುಂ ಅಥ್ವಜ್ಜೆ ನಮ ಎಂಬುರಿ ನುದಾನತಿಯೆ ದೆನ್ ಮಶ್ವರಾ ಮಜಿಲಿಯುಂ ಮಿದಿಂ ಮಶ್ವರಾ ಅಡೋಹಮಫೋ ಮೂ ತಮಿದು ವರ ಫುರಿಹಮ ಜವಾಬಿದ್ದೆವಿ ಮೂ ತಮಿದ್ ದೆವ್ವಿ ಜವಾಬಕಿ ಅಲ್ಫೋನ್ಸೋಗೆ ಊರು ಬದಹಟ್ಟ ಮೀಹಕಂ ಅಹರೆನ್ ಹುರುಮ ಊರೆ ಯೂಸುಫ್ ಬಿನ್ ತಶ್ಫೀಮ್ಗೆ ಜಮಲು ಬದಹಟ್ಟ ಮೀಹಕಂ ಹುರುಂ ಅಹರೆನ್ ನಮ್ಮ ಅರಂಗಳೆ ಮೆಹೆನ್ ಮಾ ನಕಿ ಅಲ್ಫೋನ್ಸೋ ಎರಟಂ ಆಸ್ ಮೂತಮಿ ದೇಯಿ ಅಲ್ಫೋನ್ಸೋಗೆ ಊರು ಬದಹಟ್ಟ ಮೀಹಕ್ ಕಮುಗ ಹೆದುಮಕಂ ಏನ ಬೇಣುಮೆನ್ನುವೆ ಎಹೆನಸ್ ಯೂಸುಫ್ ಬಿನ್ ತಶ್ಫೀಮ್ ಎರಟಂ ಆಸ್ ಮೂತಮಿ ದೇಯಿ ಯೂಸುಫ್ ಬಿನ್ ತಶ್ಫೀಮ್ಗೆ ಜಮಲು ಬದಹಟ್ಟ ಮೀಹಕ್ ಕಮುಗ ಹೆದುಂ ಏನ ಅಮ್ಮ ಅರಂಗಳೆ ದೆನ್ ಎಫಹು ಯೂಸುಫ್ ಬಿನ್ ತಶ್ಫೀಮ್ಗೆ ಎಹಿಯ ಮೂತಮಿದು ಎದುನ್ ಮೂತಮಿದು ಎಮುನ ಅಬ್ಬಾದಕಿ ರಂಗಳು ವೆರಿ ಎಹೆನಸ್ ಏನ ದಿರಿ ಉಳವುಂಗೆಂದವಣಿ ದಿರಿ ಉಳಮುಂಗೆಂದವಣಿ ವರ್ವೆಸ್ ಮುಸ್ಸಂದಿ ದಿರಿ ಉಳುಮೆ ಎ ಗೊತ್ತು ಏನಾಗಿ ಗಂಡುವರುಗ ಹಹಾಸ್ ಮೀಹುಂಗೆ ಹಹಾಸ್ ಮೀಹುಂ ಹಿದುಮತುಗ ತಿಬೆ ಅಮ್ಮರ ಲೌಲಾಕಿ ವಿದಾಳ ವನಿ ಏನಾಂ ಎಫ್ ಫಾರಕು ಎ ಗಂಡುವರು ಬದಾದಮಗ ಫುರ್ಸತ್ ಲಿಬುಣೆ ಅದಿ ಎ ಗಂಡುವರಕಿ ಇಂತಿಹಾ ಫುರಿಹಮಕು ಹದಾಫವತಾನಕೆ ಯೂಸುಫ್ ಬಿನ್ ತಶ್ವೀಮ್ ಮಿತನ ವಡಾಗತುಮ ಫಹು ಮಿತಂ ಬಲ್ಲವ ಲೆವುಮ ಫಹು ವಿದಾಳ ವನಿ ಮೀ ಮೂತಮೆದುಗೆ ಖೊಮ್ಮೆ ದುಹೆಗೆ ಹಾಯಾ ಹುಣ್ಣ ಗೊಯಿಂ ಹೆ ಯೂಸುಫ್ ಬಿನ್ ತಶ್ವೀಮಕಿ ಇಲ್ಮರಿ ಅದಿ ಮುಜಾಹಿದ್ ವಿಸ್ಮೆ ಯೂಸುಫ್ ಬಿನ್ ತಶ್ವೀಮ್ ಸ್ಪೇನ ವಡಾಗೆನ್ನವಿರು ಕ್ಯಾಬೆ ಒಳನಿ ರೊಟ್ಟಾಯ ಜಮಲ್ಕಿರು ಅದಿ ಏನ ನಿಧಿ ಕುರವಣಿ ಜಮಲು ಕೆಹರಿಂಗ್ ಹದಾಫವ ಫೇಲಿಗೇಗ ದಿರಿಯುಳು ಹುಣ್ಣನಿ ಮಿಹಾವಿಸ ಅದೇ ಗೊತೆಗ ಮೀಹು ಸಿಫಕುರವ ಗೊತುಗ ಯೂಸುಫ್ ಬಿನ್ ತಶ್ವೀಮ್ ಹುಣ್ಣನಿ ತೀರಗ್ಗೆ ಕೊಳು ಹುಣ್ಣಹ ಹರುಕೋ ಎಹಾವೆಸ್ ಹಸಿಗಣುಗ ಮಸ್ತ ಹರು ಮೀಹೆ ಗೊತುಗ ದುನಿಯೇಗ ಆರಾಮ ಉಫದ ಗಿಲ್ಲಿಫಾವ ಮೀಹು ತಿಬೆ ಗೊತಕಣ್ಣು ಮೂತಮೆದು ಹಯಾತುಗ ದುವಸ್ತಂ ಹೇದಕುರ ಗೊತಾ ಮೆದು ಯೂಸುಫ್ ಬಿನ್ ತಶ್ವೀಮ್ ಸುವಾಲ್ ಕುರವಿ ಹೆಮ್ಮೆ ಮೀ ಇಸ್ಲಾಮಿ ತಾರೀಹುಗ ವರ ಫಾಹಕೊಲ್ಲವೆ ಜಮಾತೆ ದೆನ್ ಬದಾಗಾನಿ ಗಜೂವ ಇಸ್ಲಾಮಿ ಶರಿಯತುಗ ಗಜೂಗೆ ಮಾನಕಿ ಕಾಫರುನ್ನಾಯ ಹಂಗುರಾಮ ದ್ಯುಮ ದ್ಯುಂ ಗಜೂ ಆಮುಖ ಕೇನಿ ಕಾಫರುಂಗ ಮಿಂತಗ ಗೊಸ್ ಕುರವೆ ಹಂಗುರಾಮ ಮಿ ಲಫ್ಸು ಬೊಡ ಬೇಣು ಕುರವೆನಿ ಜಿಹಾದ ತೊಲಬು ಗೊತುಗ ಅದಿ ಜಿಹಾದ ದಫೈ ಗೊತುಗೆ ನೋ ಮಿ ಬುಣವೆ ವಾಹಕಾಯ ಮಾನಕಿ ಗಜೂ ಬೇಣು ಕುರವೆನಿ ಮುಸ್ಲಿಮು ಎತನಕ ಗೊಸ್ ಕುರವೆ ಹಂಗುರಾಮಶೆ ಅದಿ ದಿಫಾವುಗ ಕುರವೆ ಹಂಗುರಾಮಕ ನೂನೆ ಏನಸ್ ಬೈ ಫಾರೋ ದಿಫಾವುಗ ಕುರವೆ ಹಂಗುರಾಮವೆಸ್ ಮಿ ಲಫ್ಜು ಬೇಣು ಕುರವೆ ಅದೇ ಮೀಸಾಮು ಅನೇ ನಿಯದುಗ ಸೆಷನ್ ಮೇ ನಿಮ್ಮ ಸುಬ್ಹಾನಕ ಅಲ್ಲಾಹುಮ್ಮ ವಬಿಹಮ್ದಿಕ ಅಶ್ಹದು ಅನ್ ಲಾ ಇಲಾಹ ಇಲ್ಲ ಅಂತ ಅಸ್ತಗ್ಫಿರುಕ ವ ಅತೂಬು ಇಲೈಕ್.